ಸಮಗ್ರ ಕೃಷಿಯಲ್ಲಿ ಯಾವ ಒಂದು ಅನುಭವಗಳನ್ನ, ಯಾವ ಒಂದು ಒಂದು ವಿಧಾನಗಳನ್ನ ಅಳವಡಿಸಿಕೊಂಡ್ಬಿಟ್ಟು ಇವರು ತಮ್ಮ ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ಮೂಲತಃ ಕೃಷಿನೇ ಇವರ ಒಂದು ಕಸುಬು, ಉಪಕಸುಬು ಎಲ್ಲನೂ ಅಂತ ಹೇಳ್ಬಹುದು. ಈ ಒಂದು ಕೃಷಿಯಿಂದಲೇ ಇವರು ಒಂದು ಸಮೃದ್ಧ ಜೀವನ, ಉತ್ತಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿಗೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ನಿಮ್ಮ ಒಂದು ಆರಂಭದ ದಿನಗಳು ಯಾವ ರೀತಿಯಿಂದ ಇತ್ತು ಅಂತ? ನಮ್ಮದು ಫಸ್ಟ್ ಮೊದಲಿಗೆ ಅಂತ ಅಂದ್ರೆ, ನಮ್ ತಂದೆ ಕಾಲದಿಂದ ನಾವಿರ್ತಕ್ಕಂದಾಗ ಅವತ್ತಿನ ಕೃಷಿ ಅಂದ್ರೆ ಬಹಳ ಕಷ್ಟ. ಅವತ್ತಿನ ಭತ್ತ, ರಾಗಿ, ಜೋಳ, ಹತ್ತಿ ಇವೆಲ್ಲ ಬೆಳೀತಾ ಇದ್ವಿ. ತದನಂತರ ಇತ್ತಿತ್ತಲ ಬರ್ತಾ ಬರ್ತಾ ನಂತರ ಬರ್ತೀಗ ಇತ್ತಲಾಗ ಬೋರ್ಗಲ್ಲು ಅವೆಲ್ಲ ಬಂದ್ಮೇಲೆ ಈಗ ನಾವೊಂದು ನಮಗೆ ಜಮೀನ್ ಇರೋದು 2 ಎಕರೆ 35 ಗುಂಟೆ. ಈಗ ಹಾಲಿ ನಮ್ ಕಾಯ್ತಾ ಇರೋದು 2 ಎಕರೆ, ಆದ್ರೆ ನಮ್ ತಂದೆ ಹೆಸರಿಗೆ ಇನ್ನೊಂದು 30 ಗುಂಟೆ ಇದೆ, ಅದ್ ಬರ್ತದೆ. ಆ ಇರ್ತಕ್ಕಂತ 2 ಎಕರೆದಲ್ಲಿ ನಾವು ಹಿಂದಿನ ಕೃಷಿ ಬಿಟ್ಟು ಮತ್ತೆ ಈಗ ತಂತ್ರ ಕೃಷಿ ನಂತರ ಬಂದ್ಮೇಲೆ ಅವಳನ್ನ ಅಳವಡಿಸ್ಕೊಂಡ್ಮೇಲೆ ನಾವು ಒಂದು ಬೋರ್ಗಲ್ಲು SST ಕಾರ್ಪೊರೇಷನ್ ಒಂದು ಬೋರ್ಗಲ್ಲು ಬಂತು. ಆ ಬೋರ್ಗಲ್ಲು ಹೊಡಿಸ್ಕೊಂಡು ಆ ಬೋರ್ಗಲ್ ಆದ್ಮೇಲೆ ತೋಟ ಹಾಕೊಂಡಿವಿ, ಅಡಿಕೆ ಹಚ್ಚಿದ್ವಿ. ಅಡಿಕೆ ಹಚ್ಕೊಂಡು ಅದ್ರೊಳಗ ಬಾಳೆ ಹಾಕಿದ್ವಿ, ಆಮೇಲೆ ಅದ್ರೊಳಗ ಕಾಳು ಮೆಣಸು, ಆಮೇಲೆ ಮತ್ತ ಏಲಕ್ಕಿ, ಆಮೇಲೆ ಪ್ಯಾರ್ಲ, ಆಮೇಲೆ ನುಗ್ಗಿ, ನಿಂಬಿ, ಆಮ್ಯಾಗ ಅದ್ರ ಅದಿಷ್ಟೊಳಗ ಮತ್ತೊಂದು ಕೃಷಿ ಹೊಂಡ. ಕೃಷಿ ಹೊಂಡದೊಳಗನ ಸ್ವಲ್ಪ ಒಂದ್ 4 ಸಲ ಮರಿ ಮೀನ್ ಸಾಕಾಣಿಕೆನೂ ಮಾಡ್ಕೊಂಡಿದ್ವಿ. ಸುಮಾರು 2.5 ಕೆಜಿಯಿಂದ 3 ಕೆಜಿ ವರೆಗೂ ಬರ್ತಾ ಇದಾವ ಮೀನು. ಆಮೇಲೆ ಸ್ವಲ್ಪ ಇದ್ದಾಗ ಮತ್ ಮನೆ ಮಟ್ಟಿಗೆ ಬೇಕಂತ ಒಂದ್ 4 ಹಸು ಕಟ್ಕೊಂಡೇವಿ. ಅದು ಹೈನುಗಾರಿಕೆ, ಹೆಚ್ಚುವರಿ ಇರೋದನ್ನ ಹಾಲನ್ನು ಮಾರ್ತವಿ, ಬೆಣ್ಣೆನೂ ಮಾರ್ತದ. ಆಮ್ಯಾಗ ನಾವು ಸ್ವಂತಕ್ಕಾಗಿ ತೋಟದೊಳಗ ಕಳಿ ಹುಳ ಬಳ ಹಾಕದಕ್ಕ ಈ ನಾಟಿ ಕೋಳಿನೂ ಸಾಕಿದೇವಿ ಸಾಕಿದೇವಿ ನೈಸರ್ಗಿಕ. ಅದಕ್ಕೇನ್ ಫುಡ್ ಗಿಡ್ಡಿ ಏನ್ ಹಾಕದಲ್ರಿ ನಾವು, ಹುಳ ಹುಟ್ಟಿ ಅಂತ ಮಣ್ಣು ಕೆದರ್ಕೊಂಡು ತಿನ್ಕಂಡ ಅದು ಐತೆ. ಸುಮಾರು 210 ಕೋಳಿ ಇದೆ, ಅದು ನಾಟಿ ಕೋಳಿ. ಈಗ ಸ್ವಲ್ಪ ಮಾರಿದೇವೆ, ಈಗೆಲ್ಲ ಕಡಿಮೆ ಇದೆ. ಈಗ ಸ್ವಲ್ಪ ಒಂದು 40-48 ಇದಾವು. ಹಾಗಂತ ನಾವು ಪ್ಯಾಟಿಂದ ತಂದಿರಲಿಲ್ಲ, ನಾವೇ ಸ್ವಂತ ಮರಿ ಮಾಡಿ ಮೊಟ್ಟೆ ಹಾಕಿದ್ವ, ಸ್ವಂತ ಮರಿ ಮಾಡಿ ನಾವೇ ತೆಗಿಸಿ ನಾವೇ ಬೆಳೆಸ್ತಾ ಇದಾವೆ ಅವನ್ನ. ಅವು ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಅದು ಅದರಿಂದ ಆದಾಯ ಸಿಗ್ತದೆ. ಹೆಂಗಂತಂದ್ರೆ 600 ನಾವು ಒಂದು 1700 ಮಟನ ಒಂದು ಕೋಳಿ ಮಾರ್ತಾ ಇದ್ದೇವೆ ನಾವು. ಅದ್ರೊಳಗ ಆದಾಯ ಇದೆ. ಆಮೇಲೆ ನಾವೀಗ ನೈಸರ್ಗಿಕವಾಗಿ ಹೇಳ್ಬೇಕು ಅಂತಂದ್ರೆ, ನಮಗೆ ಕೃಷಿ ಇಲಾಖೆಯಿಂದ ಅಥವಾ ಸರ್ಕಾರದ ಕೃಷಿ ಇಲಾಖೆಯಿಂದ ನನ್ನ ಹಿಂದೆ ಒಂದು ಸಾರಿ ಈ ಒಂದು 10 ವರ್ಷ ಆಗಿರ್ಬೋದು ಅಂದಾದ ನಮ್ಮನ್ನ ಮಹಾರಾಷ್ಟ್ರಿಗೆ ಸ್ಟೂರ್ ಕಳಿಸಿದ್ರು. ಸ್ಟೂರ್ ಕಳಿಸಿದಾಗ ನಾವು ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ನಮ್ಮ ಜಿಲ್ಲಾದಾಗ ಇರ್ತಕ್ಕಂಥದ್ದು ನಮ್ಮ ಊರು ನಮ್ಮ ಮಣ್ಣು ನೋಡಿ ಅಲ್ಲಿ ನೋಡಿದಾಗ ನಮ್ಗೆ ಆಶ್ಚರ್ಯ ಅನ್ಸುತ್ತೆ. ಹೆಂಗಪ್ಪ ಅಂತಂದ್ರೆ, ನಮಗೆ ಒಳ್ಳೆ ಫಲವತ್ತಾದ ಭೂಮಿ ಇದೆ, ಆಮ್ಯಾಗ ನಮಗೆ 3.5-4 ಇಂಚ್ ನೀರು ಸಿಗ್ತಾ ಐತಿ, ಆಮೇಲೆ ಮಳೆನೂ ಆಗ್ತಾ ಐತಿ ನಮಗೆ. ನೈಸರ್ಗಿಕ ಸಂಪನ್ಮೂಲ ಅಂತದಿದ್ದು ನಾವು ಕೃಷಿ ಒಳಗ ನಾವು ಮುಂದಕ್ಕೆ ಬರ್ತಾನೆ ಇಲ್ಲ. ಕೃಷಿ ಒಳಗ ಅಂದ್ರೆ ನಾವು ಸಾಲ ಈ ಸರ್ಕಾರದಿಂದ ಸಿಗ್ತಕ್ಕಂತ ಬರೀ ಬೆನಿಫಿಟ್ ಆಗಿ ನಾವು ಕೈ ಚಾಚೋದು, ಅದಕ್ಕಾಗಿನೆ ನಾವೆಲ್ಲ ಅಳವಡಿಕೆ ಅದ್ರೊಳಗ ಹೋಗ್ಬಿಡ್ತೇವಿ. ಹೆಂಗ ಅಲ್ಲಿ ಹೋದ್ಮೇಲೆ ನಮ್ಗೆ ಏನಸ್ತು ಅಂದ್ರೆ, ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅಲ್ಲಿ ಅವರು ಒಂದು ಕುಟುಂಬ ಆಗ್ಲಿ ಒಂದು ಬೆಳೆ ಬೆಳೆದಾಗ್ಲಿ ಹೆಂಗ್ ಬೆಳೀತಾರಪ್ಪ ಅಂತಂದ್ರೆ, ಅಲ್ಲಿ 1-2 ಇಂಚ್ ನೀರಲ್ಲ, 1 ಇಂಚ್ ನೀರ್ ಸಿಕ್ಕರು ದೊಡ್ಡ ನೀರೇ ಅವ್ರಿಗೆ. ಆಮೇಲೆ ಮಣ್ಣು ಅನ್ನೋದೇ ಇಲ್ಲ ಅವ್ರಿಗೆ, ಕಲ್ಲು ಬಾಂಡೆ ಬೇರೆ ಕಡೆಯಿಂದ ಮಣ್ಣು ತಂದು ಹಾಕೊಂಡು ಕೃಷಿ ಎಲ್ಲ ಮಾಡ್ತಾ ಇದಾರ. ಆಮ್ಯಾಗ ನಾವು ಅಲ್ಲಿ ಹೋಗಿ ನೋಡಿದ್ವಿ, 1 ಲೀಟರ್ ನೀರು ಅವ್ರು ಯಾರು ನೆಂಟರು ಅವ್ರು ಹೊರಗಿಂದ ಬಂದು ಕೈಕಾಲು ತೊಳೆದು ನೀರು ಚೆಲ್ಲ್ಯಾರ ಅಂದ್ರೆ ಆ ನೀರು ವೇಸ್ಟ್ ಮಾಡೋದಲ್ಲ ಅವರು. ಅದನ್ನೆಲ್ಲ ಮಾಡಿ ಬಚ್ಚಲ್ ನೀರು, ಆಮ್ಯಾಗ ಪಾತ್ರೆ ಬೆಳಗ್ಗೆದ್ದು, ಆಮ್ಯಾಗ ನಮ್ಮ ಬಟ್ಟೆ ಸೆಳೆದದ್ದು, ಆಮ್ಯಾಗ ಜಾನುವಾರುಗಳು ಮೈ ತೊಳೆಯೋದು, ಎಲ್ಲಾ ನೀರು ಸೇರ್ಕೊಂಡು ಒಂದು ಕೊಣ ಮಾಡ್ಕೊಂಡಿರ್ತಾರ. ಆ ಕೊಣದೊಳಗೆ ಹೋಗಿ ನೀರು ಹೋಗತಿ, ಆ ನೀರನ್ನ ಪೈಪ್ ಮುಖಾಂತರ ಒಯ್ದು ಬೆಳೆ ಬೆಳೀತಾ ಇದಾರೆ. ಅದನ್ನೆಲ್ಲ ನೋಡಿ ಆಶ್ಚರ್ಯ ಅಂತ, ಏನಪ್ಪ ನಮ್ಮ ಮನೆಗೆಲ್ಲ ನಮ್ಮಲ್ಲೆಲ್ಲ ಒಂದೊಂದು ಮನೆಗೆ 3,000 ಲೀಟರ್ 4,000 ಲೀಟರ್ ಚೆಲ್ಲಿ ಹೊರಗೆ ಇನ್ವೆಸ್ಟ್ಮೆಂಟ್ ಮಾಡಿ ಗಟರ ಕಳಿಸ್ತಾ ಇದಾವೆ ನಾವು ನೀರು. ಅದನ್ನ ಇಲ್ಲಿ ನೋಡ್ರಿ ಎಷ್ಟು ನೀರಿನ ಅಭಾವ ಐತಿ, ಮಣ್ಣಿನ ಅಭಾವ ಐತಿ, ನೈಸರ್ಗಿಕ ಆಮ್ಯಾಗ ಅಲ್ಲಿ ಗಾಳಿ ಬಿಸಿಲು ಅಲ್ಲಿ ನೋಡ್ಬಿಟ್ರ ನಮ್ಗೆ ಆಶ್ಚರ್ಯ ಅಂತ. ಅಲ್ಲಿಂದ ಅದನ್ನೆಲ್ಲ ತೋರಿಸ್ಕೊಂಡು ನಾವು ಮಹಾರಾಷ್ಟ್ರ ಆಮೇಲೆ ಶನಿ ಸಿಂಗಾಪುರ ಇವೆಲ್ಲ ಆ ಕಡೆ ಬಹಳ ಬಹಳ ಕಡೆ ಎಲ್ಲ ತೋರಿಸಿದ್ರು. ಅಲ್ಲಿಂದ ಬಂದ್ಮೇಲೆ ನಮಗೆ ಒಂದು ಕೃಷಿ ಹೊಂಡ ಬೇಕು ಅಂತ ಕೇಳಿದಾಗ ನಮಗೆ ಆಮೇಲೆ ಅದನ್ನ ಕೇಳಿ ಆಯ್ತು ಅಂತ ಒಂದು ಕೃಷಿ ಹೊಂಡ ನಮಗೆ ಇಲಾಖೆಯಿಂದ ಕೃಷಿ ಹೊಂಡ ಹಾಕೊಟ್ರು. ಆ ಕೃಷಿ ಹೊಂಡದಾಗ ನಮಗೆ ಸಣ್ಣ ಪುಟ್ಟ ನೀರಿದ್ವನ್ನೆಲ್ಲ ಬಾವಿ ಡಂಪ್ ಮಾಡ್ಕೊಂಡು ಅದರಿಂದ ಮತ್ತೊಂದು ಮೋಟರ್ ಹಾಕಿ ಡ್ರಿಪ್ ಮೂಲಕ ನಾವು ಅಡಿಕೆ ಮತ್ತೆ ಬಾಳೆ ಕಾಳುಮೆಣಸು ಏಲಕ್ಕಿ ನುಗ್ಗಿ ಕರಿಬೇವು ಹಲಸು ಪ್ಯಾರ್ಲ ನಮ್ಗೆ ಏನ್ ನಮ್ಮ ಮನೆತನಕ್ಕೆ ಏನ್ ಬೇಕಪ್ಪ ನಮ್ಮ ಮನೆಗೆ ತಿನ್ನಕ್ ಮೊಮ್ಮಕ್ಕಳಿಗಾಗ್ಲಿ ನಮಗೆ ಏನ್ ಬೇಕು ಎಲ್ಲದನ್ನು ನಮ್ಮ ತೋಟದಲ್ಲಿ ಇಂಥ ನಮಗಿಲ್ಲ ಅನ್ನಂಗಿಲ್ಲ, ಪ್ರತಿ ಒಂದನು ಬೆಳಕಡ್ತೇವೆ. ಹೈನುಗಾರಿಕೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಹಾ, ನಮ್ಗೆ ಅಲ್ಲಿ ಹೋದ್ಮ್ಯಾಗ ಸುಮಾರು ನನಗೆ ಮಾಹಿತಿ ಬಂತ್ರಿ. ಈಗ ಅದನ್ನೆಲ್ಲ ನೋಡಿದಾಗೆ ನಾವು ಇದನ್ನ ಕಲಿಬೇಕಾದ್ರೆ, ಇಲ್ಲ ಅಂದ್ರೆ ರೈತರಿಗೆ ಬೇಕಾಗಿರೋದು ಕ್ಷೇತ್ರಗಳ ಭೇಟಿ. ಮತ್ತೆ ಯಾರು ಸಾಧನೆಗೈದಿದ್ದಾರೆ ನಮ್ಮ ಒಂದು ರಾಜ್ಯದಲ್ಲಿ ಆಗಿರಬಹುದು, ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬಹುದು, ಇಲ್ಲ ಪಕ್ಕದ ಒಂದು ರಾಜ್ಯದ ಜಿಲ್ಲೆಗಳಲ್ಲಿ ಆಗಿರಬಹುದು, ಅವರಿಗೆ ಅವ್ರ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ನೋಡೋದು ಅಲ್ಲಿ ಏನ್ ಮಾಡ್ತಾ ಇದಾರೆ ಅವರು ಅಂತ ನೋಡ್ಕೊಂಡ್ ಬಿಟ್ಟಾರೆ, ಅವಾಗ ಅವರಿಗೆ ಮನವರಿಕೆ ಆಯ್ತದೆ. ನಾವ್ ಅಲ್ಲಿ ಹೋಗಿ ನೋಡಿದ್ಮ್ಯಾಗ್ರಿ ಮತ್ತೆ ಬೇರೆ ನಮಗೆ ಒಂದು ಮನವರಿಕೆ ಆಯ್ತು. ಓ, ನಾವ್ ಹಿಂಗಿದ್ ಹಿಂಗ 10 ಎಕರೆ ಜಮೀನ್ ಇದ್ರು ನಾವು ಮುಂದ್ ಬರ್ತಾ ಇಲ್ಲ, ನಾವೊಂದು 4 ಲಕ್ಷ 5 ಲಕ್ಷ ದುಡಿತಾ ಆಗದಲ್ಲ ಹೀಗೆಲ್ಲ ಅನ್ಕೊಂಡು ಅಲ್ಲಿಂದ ಹೋಗಿ ನೋಡ್ಕೊಂಬಂದ್ಮ್ಯಾಗ ಸುಮಾರು ಅಲ್ಲಿ ತಗೊಂಬಂದು ಅಳವಡಿಸಿಕೊಂಡ್ಮ್ಯಾಗ ಸುಮಾರು ನಮ್ಮನ್ನೆಲ್ಲ ನಮಗೆ ನಮ್ಮ ಶಿವಮೊಗ್ಗ ಕೃಷಿ ಇಲಾಖೆ ಆಗಲಿ ಅಥವಾ ತೋಟಗಾರಿಕೆಯರಾಗ್ರಿ ಎಲ್ಲರೂ ಭೇಟಿ ಕೊಟ್ಟು ಎಂ ಡಿ ಇವರೆಲ್ಲ ಬಂದು ನಮ್ಮಲ್ಲೆಲ್ಲ ಬಂದು ನೋಡ್ಕೊಂಡ್ಮ್ಯಾಲ ಒಳ್ಳೆ ಒಬ್ಬ ರೈತದರ ಅಂತ ಹೇಳಿ ನಮಗೆ ಕೃಷಿ ಇಲಾಖೆಯಿಂದನೂ ಕೆಲವು ಸನ್ಮಾನ ಇದೆ ಕೊಟ್ರು, ಪ್ರಶಸ್ತಿ ಕೊಡ್ತಾರ. ಆಮೇಲೆ ಇದು ವಿಜಯವಾಣಿ ಕರ್ನಾಟಕ ಇವರು ಪ್ರಶಸ್ತಿಯನ್ನ ನಮಗೆ ಅಳವಡಿಸಿದ್ರು. ಹಂಗಾಗಿ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ರೆ ನಾವು ಬೆಳೀತಾ ಇಲ್ಲ, ಮಾಡ್ಕೊಳಕ್ ಆಗ್ತಾ ಇಲ್ಲ ರೈತರು. ಈಗ ನಾವು ಮಾಡಿದ್ದನ್ನು ನೋಡಿ ಸುಮಾರು ಜನ ಈಗ ಅಳವಡಿಸ್ತಾ ಇದಾರ, ರೈತರು ಅಳವಡಿಸ್ತಾ ಇದಾರ. ಹಂಗಂತ ನಮಗೆ ಈಗ ನಾವು ಇದನ್ನ ಬೆಳೆ ಬೆಳೀತಾ ಇದ್ದಲ್ಲ, ಹಿಂದೆಲ್ಲ ಸರ್ಕಾರಿ ಗೊಬ್ಬರ ಫಸ್ಟ್ ಮೂಲತಃ ಸರ್ಕಾರಿ ಗೊಬ್ಬರನೇ ಗೊತ್ತಿರಲಿಲ್ಲ, ಕೊಟ್ಟಿಗೆ ಗೊಬ್ಬರದಾಗ ಬೆಳೀತಾ ಇದ್ವಿ. ಅದ್ರ ತದನಂತರ ಮತ್ತೆ ಇಲ್ಲಿ ಬಂತು ಸರ್ಕಾರಿ ಗೊಬ್ಬರ ಇದಕ್ ಬಂತು, ಇದ್ರೊಳಗನ ನಾವು ಅಳವಡಿಸ್ಕೊಂಡ್ಬಿಟ್ಟಿವಿ. ಈಗ ನಾವು ಈ ಕೃಷಿ ಮಾಡ್ಕೊಂಡ್ಮೇಲೆ ಅಥವಾ ನಾವು ಈ ಕೃಷಿ ಇಲಾಖೆ ಸಂಪರ್ಕ ಇಟ್ಕೊಂಡ್ಮೇಲೆ ಈಗ ನಾವು ಸರ್ಕಾರಿ ಗೊಬ್ಬರ ಆಗಲಿ ಔಷಧಿ ಆಗಲಿ ಇವು ಬಹಳ ಸ್ವಲ್ಪ ಕಡಿಮೆ ಮಾಡಿದೀವಿ. ಹಂಗಂತ ಫುಲ್ ಬಿಟ್ಟಿಲ್ಲ, ಕಡಿಮೆ. ಈಗ ನಾವು ಎರೆಹುಳ ಸಾಕಿದೀವಿ, ಎರೆಹುಳ ಗೊಬ್ಬರ, ಆಮ್ಯಾಗ ಜೀವಾಮೃತ ಮಾಡ್ತೇವೆ, ಆಮ್ಯಾಗ ಜೇನು ಸಾಕಾಣಿಕೆ ಇವೆಲ್ಲ ಇರೋದ್ರಿಂದ ಸರ್ಕಾರಿ ಗೊಬ್ಬರ ಕಡಿಮೆ. ನಾವು 1 ವರ್ಷಕ್ಕೆ ಜೂನ್ ತಿಂಗಳಲ್ಲಿ 1 ಗಿಡಕ್ಕೆ ನಾವು ಬಹಳ ಅಂದ್ರೆ 200 ಗ್ರಾಮ್ ಸರ್ಕಾರಿ ಗೊಬ್ಬರ ಕೊಡ್ತೇವೆ ಅಷ್ಟೇ ಅಷ್ಟೇ. ಅದ್ರ ಮ್ಯಾಗ ಮತ್ತೆ ಇಲ್ಲ, ನೆಕ್ಸ್ಟ್ ನಾವು ಏನಾದ್ರು ಕೊಟ್ಟಿಗೆ ಗೊಬ್ಬರ, ಆಮೇಲೆ ನಂಜುಳ ಗೊಬ್ಬರ, ಆಮೇಲೆ ಕೋಳಿ ಇದೆಲ್ಲ ಸುಮಾರು ಅದ್ರದ್ದೇ ಸುಮಾರು ಎಲ್ಲ ಕೆದ್ರೆ ಅದು ಅಲ್ಲಿ ಎಲ್ಲ ಹಿಕ್ಕಿ ಹಾಕ್ತಾ ಐತಿ. ಹಂಗಾಗಿ ನಾವು ಈಗ ಸರ್ಕಾರಿ ಗೊಬ್ಬರ ಕೆಲವೊಂದು ಈ ಔಷಧಿಯಿಂದ ಸ್ವಲ್ಪ ದೂರ, ಈಗ ಬಹಳ ದೂರ ಇಟ್ಟಿದಾವೆ ಅವನ್ನೆಲ್ಲ. ಇನ್ನೇನು ಅನಿವಾರ್ಯ ಅದು ಕಾಲ್ಮಿಕ ಹೋಗ್ಕೊತಿಂದಾಗ ಸ್ವಲ್ಪ ಅದನ್ನ ಅಳವಡಿಸ್ಕೊಂಡ್ ಬಿಟ್ರೆ ಈ ನಾವು ಮಾಡ್ತಾ ಇರೋದು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಈ ರಾಸಾಯನಿಕ ಗೊಬ್ಬರದೊಳಗನ ನಾವು ಹೆಚ್ಚಿನ ಬೆಳೆಯನ್ನು ಬೆಳೀತಾ ಇದ್ದೀವಿ. ಈಗ ನಮ್ದು ಬಾಳೆ ಐತಿ, ಇವತ್ತಿಗೂ ನಾವು ಒಂದು ಸರ್ಕಾರಿ ಗೊಬ್ಬರ ಹಾಕಿಲ್ಲ. ಇವತ್ತು ನಮ್ದು ಶಿರ್ಸಿ ಮಾರ್ಕೆಟ್ಗೆ ಕಳಿಸಿದೇವಿ, ಅಲ್ಲಿ ನಮ್ಗೆ ಒಳ್ಳೆ ಬೆಲೆ, ನಮ್ಮ ಹೈಯೆಸ್ಟ್ ರೇಟಿಗೆ ಮಾಡ್ತದೆ ನಮ್ದು ಅಲ್ಲಿ ಅಲ್ಲಿಗೆ ಅಂದ್ರೆ ಯಾವ್ದು ರಾಸಾಯನಿಕ ವಿಷ ಇರೋದಕ್ಕೋಸ್ಕರ ಹಾಗಾಗಿ ನೀವೆಲ್ಲ ಅಳವಡಿಸ್ಕೊಂಡವಲ್ರಿ ನಮಗೆ, ಇದರಿಂದ ನಮ್ಗೆ ಒಂದು ಮೂಲ ಸಂಪಾದನೆ. ಈಗ ನಾವು ಯಾತ್ರೆಯಲ್ಲಿ ಕಡಿಮೆಯನ್ನ ಲೆಕ್ಕಾಚಾರದಾಗಿಲ್ಲ ಸಾಹೇಬ್ರೆ, ಹೇಳ್ಕೊಂತಂದ್ರೆ ನಮಗೆ ಊಟ ತಿಂಡಿ ನಮ್ಮ ಆರೋಗ್ಯ ನಾವು ಅದನ್ನೆಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಬಹಳ, ನಮ್ಮ ಇಡೀ ಕುಟುಂಬದವರು ಆರೋಗ್ಯನೂ. ಇವತ್ತಿಗೂ ಒಂದು ಶುಗರು ಬಿ ಪಿ ಇವ್ಯಾವ ಬರ್ತಾ ಇಲ್ಲ. ಅದು ಅಂದ್ರೆ ನೀವೀಗ ಸ್ವಂತ ಬೆಳಿತೇವೆ, ಸ್ವಂತ ಬೆಳೆನೂ ಆಯ್ತು. ನೀವು ಏನು ಆಹಾರ ಸೇವನೆ ಮಾಡ್ತಾ ಇದ್ರಿ ಅದು ಸಾವಯವ ಆಹಾರ? ಹೌದೌದು. ಅದರಲ್ಲಿ ಯಾವ್ದೇ ರೀತಿಯ ಒಂದು ರಾಸಾಯನಿಕ ಇಲ್ಲದೆ ಇರ್ತಕ್ಕಂಥ? ಇಲ್ಲ ಇಲ್ಲಿ ಅದ್ ಯಾವ್ದು ಹೆಚ್ಚಿಂದ ಇರಲ್ಲ, ಮೊದ್ಲೆಲ್ಲ ಇತ್ತದು, ಈಗೆಲ್ಲ ಬಹಳ ದೂರ ಕಡಿಮೆ ಮಾಡಿದ್ವಿ. ಇತ್ಲ 15 ವರ್ಷದಿಂದ ಇತ್ಲಾಗ ಬಹಳ ಕಡಿಮೆ ಮಾಡ್ಕೊಂಡು ಈಗ ನಮ್ಮ ಮನೆಯವರೆಲ್ಲ ಒಟ್ಟು ಕುಟುಂಬದಲ್ಲೆಲ್ಲ ಕೈ ಜೋಡಿಸಿ ನಾವು ಮಾಡ್ತಾ ಇದ್ದೇವೆ. ಈಗ ಮಿಶ್ರ ಬೆಳೆಯಲ್ಲಿ ಏನೇನ್ ಬೆಳೆ ಬೆಳೆದಿದ್ದೀರಿ? ಈಗ ಮಿಶ್ರ ಬೆಳೆ ಅಂದ್ರೆ ಈ ತೋಟದೊಳಗೆ ಅಂದ್ರೆ ಈಗ ಅಡಿಕೆ ಮೂಲತಃ ಬೆಳೆಯೋದು, ಎರಡನೇದು ಬಾಳೆ, ಆಮೇಲೆ ಕಾಳುಮೆಣಸು, ಏಲಕ್ಕಿ, ಆಮ್ಯಾಗ ಸೈಡಿಗೆ ಚಕ್ಕೋ ಗಿಡಗಳು, ಚಕ್ಕೋ ಹಣ್ಣು, ಆಮ್ಯಾಗ ಪ್ಯಾರ್ಲ, ಆಮ್ಯಾಗ ರಾಮ್ ಪ್ಯಾರ್ಲ ಅಂತ ಬರ್ತತಿ ಅದು, ಆಮೇಲೆ ನುಗ್ಗೆ ಗಿಡಗಳು, ನುಗ್ಗೆಕಾಯಿ, ಮತ್ತ ಆಮ್ಯಾಗ ತೆಂಗು ಐತ್ರಿ. ಸುಮಾರು ಒಂದು ಸೈಡಿಗೆ ಸುತ್ತಲೂ ಸೈಡಿಗೆ ಹಾಕಿದೀವಿ, ಸುಮಾರು ಒಂದು 50 ಗಿಡ ತೆಂಗು ಐತಿ. ಆಮೇಲೆ ಸುತ್ತಲೂ ಸ್ವಲ್ಪ ಕರಿಬೇವು, ಪ್ರತಿಯೊಂದು ನಮಗೇನ್ ಬೇಕಾದ ಅದಲ್ದೇ ಮತ್ತೆ ಸುತ್ತ ಬೌಂಡ್ರಿ ಹೊರಗಡೆ ಒಂದು 300 ತ್ಯಾಗ ಸಸಿ ಹಾಕಿದ್ವಿ. ಅದು ದೊಡ್ಡ ಈಗಲೇ ಮರ ಸನ್ಯಾಕ್ ಬಂದೈತಿ, ಇನ್ನೊಂದು 4 ವರ್ಷ ಕಟಿಂಗ್ ಬರ್ತದೆ. ಒಂದು 325 ಗಿಡ ಸಾಗೋನಿ ಇದೆ ಅದ್ರೊಳಗನ. ಮತ್ತೆ ನಾವು ಈಗ ಹೇಳಿದ್ನಲ್ರಿ ಕೃಷಿ ಹೊಂಡ ಮಾಡ್ಕೊಂಡು ಮೀನು ಸಾಕಣೆ, ಅದನ್ನೇ ಈಗ ಸಾಗುವಾನಿ ಮನೆ ಈಗ ಬೇಲಿಯಾಗಿ ಉಳ್ಕೊಂತದ ಅಥವಾ ಅದನ್ನ ಬೇಲಿಗಾಗಿ ಅದೇ ಇಟ್ಕೊಂಡಿದ್ವಿ. ಜೀವಂತ ಬೇಲಿಗೆ ನಟ್ಟಿದಾವೆ, ಇಲ್ಲ ಬೇಲಿನ ಐತಿ, ಆ ಮರನು ಬೆಳೀತಾ ಐತಿ. ಇವೆಲ್ಲ ಅಳವಡಿಸ್ಕೊಂಡು ನಾವೊಂದು ಕೃಷಿ ಒಳಗ ನಾವು ಮಾಡ್ಕೊಂಡಿರೋದಕ್ಕೆ ನಮ್ಮನ್ನ ಸರ್ಕಾರದಿಂದ ಆಗಲಿ ಅಥವಾ ಇಲಾಖೆಯಿಂದ ಆಗಲಿ ನಮ್ಮನ್ನ ಹೊರಗೆ ತೋರಿಸ್ತಾರೆ ಇಂಥ ರೈತ ಅದಾರಂತ, ಸಮಗ್ರ ಕೃಷಿ ಒಳಗೆ ರೈತ ಅದಾರಂತ ನಮ್ಮನ್ನ ಬೋಸ್ತಾರೆ. ಇದು ಈಗ ಕೃಷಿಯಲ್ಲಿ ಈಗ ಒಳಸುರಿಗಳು ಅಂತಂದ್ರೆ ಗೊಬ್ಬರಗಳು, ನೀವು ಹೇಳಿದ್ರಿ ಎರೆಹುಳ ಗೊಬ್ಬರ ಮಾಡ್ತಾ ಇದ್ದೀವಿ, ಹೌದು ಜೀವಾಮೃತ ಮಾಡ್ತಾರೆ, ಇದು ಏನಾದ್ರೂ ಇದು ಇದರಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಹಳೆ ಪದ್ಧತಿಗಿಂತ ಈಗ ಏನಾದ್ರೂ ಹೊಸ ಪದ್ಧತಿ ಇದರಲ್ಲಿ ಬದಲಾವಣೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ? ಹೌದೌದು, ಹಿಂದಿನ ಹಳೆ ಪದ್ಧತಿಗಿಂತ ಈಗಿರ್ತಕ್ಕಂಥದ್ದು ಹೊಸ ಪದ್ಧತಿ ಐತ್ರ, ಅದನ್ನ ಬದಲಾವಣೆ ಮಾಡ್ಕೊಂಡಿದೀವಿ. ಅಂದ್ರೆ ಮೂಲತಃ ಇರೋದು ಹಿಂದಿನಿಂದ ಏನೈತೆ ಅದ್ರೊಳಗೆ ಸೇರೇ ಬರ್ತೈತಿ, ಆದ್ರೆ ಈಗ ಇತ್ತಿತ್ತಲಾಗ ಬದಲಾವಣೆ. ಈಗ ಅವಾಗಲೇ ಏನಪ್ಪ ಅಂತಂದ್ರ ಸಗಣಿ ಅದ್ಮೇಲೆ ಹೋಗಿ ಕೊಟ್ಟಿಗೆ ಗೊಬ್ಬರ ಮಾಡ್ಕೊಂಡು ತಿಪ್ಪಿಗೆ ಹಾಕಿ ಹಾಕ್ತೈತಿವಿ. ಈಗ ಹಂಗಲ್ಲ, ಈಗ ಜೀವ ಸಗಣಿಯಿಂದನ ಗೋಮಂತ್ರದಿಂದನ ನಾವು ಜೀವಾಮೃತ ಮಾಡ್ತೀವಿ, ಅದನ್ನ ನೇರವಾಗಿ ಗಿಡಕ್ಕೆ ಎಲ್ಲ ಡ್ರಿಂಕ್ ಮಾಡ್ತೀವಿ. ಹಾ, ಹಂಗಾಗಿ ಈಗೆಲ್ಲ ಮತ್ತ ಹೊಸ ಹೊಸ ತಂತ್ರ ಜ್ಞಾನದಿಂದ ಮತ್ ಬೇರೆ ಹೊಸವನ್ನೆಲ್ಲ ಅಳವಡಿಸ್ಕೊಂಡಿದ್ದೇವೆ ಅದ್ರೊಳಗೆ ಅದ್ರೊಳಗೆ. ಜೊತೆಗೀಗ ಜೇನು ಸಾಕಾಣಿಕೆ ಅಂತ ಹೇಳಿ, ಅದು ಜೇನು ಸಾಕಾಣಿಕೆ ಮೂರು ಪೆಟ್ಟಿಗೆ ಇತ್ತು. ಈ ವರ್ಷ ನಮ್ಮಲ್ಲಿ ಬಹಳ ಅಪರಂಪರಿ ಮಳೆ, ನಮಗೆ ನೀರಿನ ಒತ್ತಡ ಜಾಸ್ತಿ ಇತ್ತು. ಬಹಳ ಸುಮಾರು ನಮಗೆ ಒಂದು ಎರಡರಿಂದ ನಾಲ್ಕು ದಿವಸ ಸುಮಾರು ಒಂದು ಮೂರು ಅಡಿ ನಾಲ್ಕಡಿ ನೀರು ಹರಿತು. ಅವಾಗ ಒಂದ್ ಎರಡು ಪೆಟ್ಟಿಗೆ ಹಾಳಾಗಿ ಹೋಯ್ತು. ಈಗ ಇರ್ತಕ್ಕಂತ ಒಂದ್ ಪೆಟ್ಟಿಗೆ, ಅದು ಖಾಲಿ ಪೆಟ್ಟಿಗೆ ಇದೆ. ಈಗ ಅದ್ರೊಳನ ನಾನು ಬೇರೆ ಕಡೆ ಹೋಗಿ ಕೇಳಿಲ್ಲ, ಅದ್ರೊಳಗೆ ಹುಳನ ಅದಕ್ಕೆ ಸೇರ್ತೈತಿ, ಅದ್ ಕ್ಲೀನ್ ಮಾಡಿ ಸ್ವಲ್ಪ ಸಕ್ಕರೆ ನೀರು ಅವೆಲ್ಲ ಅದಾವಲ್ಲ ಅವ್ನ ಇಡ್ರಿ, ಅದಕ್ಕೆ ಸೇರ್ತೈತಿ ಅಂದ್ರು. ಮೂರಿದ್ದು ಈ ಹಾಲಿ ಜೀವಂತ ಇರೋದು ಒಂದ್ ಪೆಟ್ಟಿಗೆ ಇದೆ, ಈ ವರ್ಷದ ಮಳೆಗೆ ಒಂದ್ ಪೆಟ್ಟಿಗೆ ಹೋಯ್ತು. ಆಮೇಲೆ ಕೋಳಿನ ಸುಮಾರು ಒಂದು 40 ಕೋಳಿ ಒಂದೇ ದಿವಸನ ಹೋಗ್ಬಿಟ್ಟು, ಯಾಕೆ ನೀರೆಲ್ಲ ನುಗ್ಗಿ ಅದು ಯಾವಾಗ 4 ಗಂಟೆ ಸುಮಾರ ಮಳೆ ಬಂದ್ಬಿಡ್ತಲ್ರಿ, ಸುಮಾರು 40 ಕೋಳಿ ಹಂಗ ನಮ್ಮ ಎದುರಿಗೆ ತಿಳ್ಕೊಂಡು ಹೋಗ್ಬಿಡ್ತು ಹೋಗ್ಬಿಡ್ತು. ಆಮೇಲೆ ಕೆಲವೆಲ್ಲ ಮರ ಪರ ಹತ್ತಿ ಹಾರಿ ಕುಂತ್ಕೊಂಡು ಹೋದ್ವಲ್ಲ ಅವೆಲ್ಲ ಬದುಕಿದಾವು. ಈಗ ಐತ್ರಿ ಕೋಳಿ, ಒಂದು 40-45 ಕೋಳಿ ಐತಿ. ಮತ್ತೀಗ ಕುರಿಗಳು ಅದಾವ್ರಿ, ಈಗ ಒಂದ್ 8 ಕುರಿ ಸಾಕಾಣಿಕೆ ಮಾಡ್ಕೊಂಡವಿ. ಅದು ಕುರಿ ಅಂದ್ರೆ ಟಗರು ಇಲ್ಲ, ಅದು ಕುರಿ ಒಳಗೈತಲ್ರಿ ಈ ಕರೆ ಉಣ್ಣಿ ಮರಿ ಅಂತ ಬರ್ತದ, ಮೆತ್ತ ಉಣ್ಣಿ ಅಂತ ಅಂದ್ರೆ ನಾವು ಪೇಟೆಗ ತರ್ತಾವ ಮರಿ ಅವನ್ನ ಅವ್ಲಿ ತಂದು ಅದು ಇದೆ. ಆಮ್ಯಾಗ ಇನ್ನೊಂದು ಇದು ಎಳಗ ಅಂತ ಬರ್ತತಿ, ಎಳಗ. ಆಮ್ಯಾಗ ಅದು ಮೂರ್ ತರದ ಕುರಿ ಇದೆ ಅದ್ರೊಳಗೆ, ಅದನ್ನ ಸಾಕಾಣಿಕೆ ಮಾಡ್ಕೊಂಡು ಸಾಕಾಣಿಕೆ ಮಾಡ್ಕೊಂಡು. ಹಸುಗಳು ಹಸುಗಳು ಈಗ ನಮ್ಮನೆಗೆ ಹಾಲಿಗೆ ನಾವೊಂದ್ ಮೂರ್ ಹಸು ಇಟ್ಕೊಂಡಿದ್ವಿ, ಮೂರ್ ಹಸು ಅದಾವು. ಆಮ್ಯಾಗ ಹೈಬ್ರಿಡ್ ಇಲ್ಲ, ಒಂದು ಪಕ್ಕ ನಮಗೆ ಇದು ಅದು ಹಳಳಿ ಅಂತ ಅದೊಂದು ಜಾತಿ, ಅದು ಹಳ್ಳಿಕಾರ ಅಂತ ಜಾತಿ, ಅದು ಒಂದಿದೆ. ಆಮ್ಯಾಗ ಮಿಶ್ರ ಇತ್ಲ ಜರ್ಸಿನ ಅಲ್ಲ ಇತ್ಲಾಗ ಜವರಿನ ಅಲ್ಲ, ಅದು ಒಂದ್ ಮಿಶ್ರ ಒಂದಿದೆ. ಆಮೇಲೆ ಒಂದು ಜರ್ಸಿ, ಮೂರ್ ತರದ್ದು ಇದೆ. ಅದು ನಮಗೆ ಒಂದು ಆಕಳಿಂದ ಒಂದು 9 ಲೀಟರ್ ಇಂದ 10 ಲೀಟರ್ ಮಟನು ಕೊಡ್ತದೆ, ಒಂದು ಆಕಳು ಒಂದು ಸಮಯ ಒಂದ್ ಹೊತ್ತಿಗೆ. ಆಮ್ಯಾಗ ಇನ್ನೊಂದು ನಾವು ಜವಾರಿ ಆಕಳ ಅಂತ ಅಂದಿವಲ್ಲ, ಅದು ಏನು ಅಂತ 2-3 ಲೀಟರ್ ಅದು ಕೊಡ್ತದೆ. ಆಮ್ಯಾಗ ನಾವು ಕರು ಇರೋದಕ್ಕೆ ಕರು ಬಲವಾಗಿ ಶಕ್ತಿಯಾಗಿ ಬರಲಿ ಅನ್ನೋದಕ್ಕೆ ಸ್ವಲ್ಪ ಹಾಲು ಜಾಸ್ತಿ ಕೊಡ್ತದೆ. ಆಮ್ಯಾಗ ಇನ್ನೊಂದು ಆಕಳಿದೆ, ಅದು 4-5 ಲೀಟರ್ ಕೊಡ್ತದೆ. ಅದು ಮೇವಿನ ಒಂದು ನಿರ್ವಹಣೆಗೆ ಬಂದ್ರೆ ತೋಟದಲ್ಲಿ ಏನಾದ್ರೂ ಮೇವು ಬೆಳೆಗಳು ಇಲ್ಲ, ಅದನ್ನು ಮೇವು ಮಾಡ್ಕೊಂಡಿದೆ ಅಲ್ಲೇ ತೋಟದೊಳಗನ ಸ್ವಲ್ಪ ಸೈಡ್ ಬದುಗಳವಲ್ಲ ಅಲ್ಲೆಲ್ಲ ನಾವು ಈಗ ಈ ಕೃಷಿ ಇಲಾಖೆಗ ಮೇವಿನ ಬೀಜ ಸಿಗ್ತದೆ, ಮೇವಿನ ಬೀಜ ಕೊಡ್ತಾ ಇದಾರೆ. ಆ ಮೇವಿನ ಬೀಜ ಹಾಕೊಂಡ್ರೆ ಸುಮಾರು ನಮಗೆ ಒಂದು 4-5 ಕಟಾವಿ ಬರ್ತದೆ. ಅದನ್ನು ಮೇವನ್ನ ಹಸಿರು ಮೇವು ಮಾಡಿ ಹಸಿರು ಮೇವು ಮಾಡ್ಕೊಂತೇವೆ, ಇನ್ನು ಉಳಿದಲ್ಲ ಒಣ ಮೇವು ಮಾಡಿ ಇಟ್ಕೊಂತೇವೆ ಅದನ್ನೆಲ್ಲ. ಹಂಗಾಗಿ ಮೇವಿಗಿನ ತೋಟದೊಳಗನ ಬೆಳ್ಕಂತ ಇದೆ. ಕೃಷಿಯಲ್ಲಿ ಎಲ್ಲರೂ ಕುಟುಂಬದಲ್ಲೇ ಸೇರ್ಕೊಂಡಿದ್ದೀವಿ, ಸೇರ್ಕೊಂಡೇವೆ ಅಷ್ಟು. ಒಟ್ಟು ಕುಟುಂಬದಲ್ಲೇ ಇದೆ. ಇಲ್ಲ ತಗೊಂತೇವೆ, ಕೂಲಿ ತಗೊಂತೇವೆ. ಹೆಂಗಂದ್ರೆ ನಾವೀಗ ಅಡಿಕೆ ಬೆಳೆದಿವಲ್ರಿ, ನಮ್ದು ಅಡಿಕೆ ಒಂದು 270-280 ಕ್ವಿಂಟಲ್ ಹಸಿ ಅಡಿಕೆ ಆಗತ್ರಿ. ಅದು ಆಗದ್ರಿಂದ ಮತ್ ನಾವು ಸುಮ್ಮನೆ ಇನ್ನಾಕರಣ ಇವರಿಗೆಲ್ಲ ಗುತ್ತಿಗೆ ಕೊಡೋದು ಬೇಡ ಅಂತ ಹೇಳಿ ಈಗ ಒಂದು 5 ವರ್ಷದಿಂದ ಇತ್ತಲಾಗ ನಾವೇ ಸ್ವಂತ ಮಿಷನ್ ಅಡಿಕೆ ಮಿಷನ್ ಮಾಡ್ಕೊಂಡು ಅದು ಸ್ವಲ್ಪ ಹೆಚ್ಚಿಕೊಮ್ಮೆ ಈಗ ನಮ್ಮ ಮನೆಯವ್ರನ್ನ ಬಿಟ್ಟು ಒಂದ್ 25-35 ಜನ ನಮ್ಮ ಹತ್ರ ಕೆಲಸ ಮಾಡ್ತಾ ಐತಿ. ಅವ್ರಿಗೆ ಕೆಲಸ ಕೊಡ್ತಾ, ಅವ್ರಿಗೆ ಕೆಲಸ ಕೊಟ್ಟಂಗಾತು ನಮಗೆ ದುಡಿಮೆ ಆದಂಗ ಆಯ್ತು. ಹಂಗಾಗಿ ಒಂದ್ 25-30 ಜನ ಕೆಲಸ ಮಾಡ್ತಾ ಐತಿ. ನಾವೇ ಸ್ವಂತ ಸುಲಿಸಿ ನಾವೇ ಕೊಯ್ಯೋದು, ನಾವೇ ಕೆಡುವುದು, ನಾವೇ ಬೇಸೋದು ಅವೆಲ್ಲ ಮಾಡ್ಕೊಂಡವಲ್ಲ. ಈಗ ಸ್ವಲ್ಪ ಏನೇ ಇಲ್ಲ ಅಂದ್ರೆ ಒಂದ್ 25-30 ಜನ ಕೆಲಸದಲ್ಲಿ ಇದ್ದೇ ಇರ್ತಾರೆ. ಅಡಿಕೆ ಸಂಸ್ಕರಣೆ, ಅಡಿಕೆ ಸಂಸ್ಕರಣೆ ಬೇಯಿಸೋದು. ಹಾ, ಈಗ ನಮ್ ತೋಟದ ಅಡಿಕೆ ಅಲ್ಲ, ಅದನ್ನ ಮತ್ ಬೇರೆ ಮಾರಾಟ ಮಾಡೋದು. ಅದನ್ನೆಲ್ಲ ಬೇಯಿಸಾದ್ಮೇಲೆ ನಾವು ಮಾರಾಟ ಮಾಡ್ತೇವೆ APMC ಮಾಮ್ ಗೌಸಿಗೆ ಇಲ್ಲೆಲ್ಲ ಒಯ್ದು ಇದ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಜಮೀನಿಂದ ಈ ಒಂದು ಉತ್ಪನ್ನ ಸಾಗಣೆ ಮಾಡ್ಬೇಕಂದ್ರೆ ಏನಾದ್ರೂ ಇದೆಯಾ ಅಂತ ಅಂದ್ರೆ ಸಮಸ್ಯೆ ಇದೆಯಾ ನಿಮ್ಗೆ? ಸಮಸ್ಯೆ ಅಂದ್ರೆ ರಸ್ತೆ ಆಗ್ಲಿ ಇಲ್ಲ ವಾಹನದ ಒಂದು ಲಭ್ಯತೆ ಆಗ್ಲಿ, ರಸ್ತೆ ಹೆಂಗಿದೆ, ರಸ್ತೆ ಚೆನ್ನಾಗಿದೆಯಾ ಅಥವಾ? ಇಲ್ಲ ಇಲ್ಲ, ನಮ್ಮಲ್ಲಿ ನಮ್ಮ ತೋಟ ಸುತ್ತಲೂ ಹೋಗ್ಬೇಕಂದ್ರೆ ರೋಡು ಗೀಡು ಬಹಳ ಚೆನ್ನಾಗಿದೆ, ರೋಡ್ ಹತ್ತಿಕೊಂಡು ಬಹಳ ಯಾವ್ದು ಸಮಸ್ಯೆ ಇಲ್ಲ. ನಮಗೇನಂತಂದ್ರೆ ಮೂಲತಃ ಏನಂತಂದ್ರೆ ಈ ಕೋಳಿ ಸಾಕಾಣಿಕೆಯವನ್ನೆಲ್ಲ ಮಾಡ್ಕೊಂಡಿರೋದ್ರಿಂದ ನಮಗೆ ನಮ್ಮ ಬೌಂಡ್ರಿಗೆ ಒಂದು ತಂತಿ ಬೇಲಿ ಮಾಡಬೇಕಾಯ್ತು. ಆಮ್ಯಾಗ ಒಂದು ಕೃಷಿ ಹೊಂಡ ಅಂತ ಮಾಡ್ಕೊಂಡೆವು, ಅದಕ್ಕೊಂದು ತಂತಿ ಬೇಲಿ ಅಂತ ಬೇಕಾಯ್ತು. ಅದೊಂದು ವ್ಯವಸ್ಥೆ ಅದು ಅದೊಂದು. ಅದಕ್ಕಂತ ಮೂಲತಃ ಇನ್ನೊಂದು ಏನಾಗಿತ್ತು ಅಂದ್ರೆ ನಾನು ಬೆಳೆದ ದವಸ ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ಕೊಳಕ ನಮಗೆ ಅಲ್ಲಿ ಒಂದು ಗೋಡನ್ ಟೈಪ್ ಅಥವಾ ಒಂದು ಶೆಡ್ ಶೇಖರಣೆ ಶೆಡ್ ಅದು ಬೇಕಾಯ್ತು. ನಮ್ಮ ಕೃಷಿ ಇಲಾಖೆಲ್ಲ ಕೆಲವೊಂದು ತೋಟಗಾರಿಕೆ ವಿಚಾರ ಮಾಡಿದ್ವಿ, ಅದು ಕೆಲವೊಂದು ಸಣ್ಣ ಜಮೀನಿಗೆ ಸಿಗೋದಲ್ಲ, ಬಂದ್ರೆ ಹೇಳ್ತೇವೆ ಹಿಂಗ ಅನ್ಕೊಂಡ್ರು. ಅದು ನಮ್ಗೆ ಮೂಲತಃ ಈಗ ನನಗೆ ಒಂದು ನಾಲ್ಕೈದು ಜನ ಒಂದು ಹತ್ತು ಜನ ಸೇರಿ ಮಾಡಬಾರ್ದು ಈ ತರದ್ದು ಗೌಡನ್ ಅದನ್ನ ಮಾಡ್ಬೋದು. ಆಮ್ಯಾಗ ಈಗ ನಾವು ಮಾಡಿದಂಗೆ ಎಲ್ಲರೂ ಕೃಷಿ ಒಳಗೆ ಕೆಲವರು ಆಸಕ್ತಿ ಇರೋದಿಲ್ಲ, ಅದಕ್ಕೆ ನಾವು ಇನ್ನೊಬ್ಬರನ್ನ ಮಾಡ್ಕೊಳೋದಕ್ಕಂತ ನಾನ್ ಮಾಡಿ ನನ್ನಿಂದ ಇನ್ನೊಬ್ರು ನೋಡಿ ಕಲಿಬೇಕು ಆ ವ್ಯವಸ್ಥೆ. ಅದಕ್ಕೆ ನಾವ್ ಏನಾದ್ರೂ ಇನ್ ನೆಕ್ಸ್ಟ್ ಆದ್ರೂ ಅಷ್ಟೇ ಪ್ರೇರಣೆ ಆಗ್ಬೇಕು, ಬರೀ ನಾನೇ ಅಷ್ಟೇ ಅಲ್ಲ, ಈಗ ಉತ್ತಮ ಜೀವನ ಸಾಗಿಸ್ಬೇಕು ಅನ್ನೋದೇ ಉದ್ದೇಶ. ಹೌದೌದು ಹೌದೌದು. ಈಗ ನಮಗೇನಂತಂದ್ರೆ ಅದೇ ಇವೆಲ್ಲ ಇಟ್ಕೊಳಕ್ ಒಂದು ಗೋಡನ್ ಇದೊಂದು ವ್ಯವಸ್ಥೆ, ಒಂದು ನಮಗೊಂದು ತಂತಿ ಬೇಲಿ ವ್ಯವಸ್ಥೆ ಒಂದು. ಈಗ ಒಂದೇ ಸರಿಗೆ ನಾವು ಸುಮಾರು ದಿವಸ ಬಂದಾಗ ನಮ್ದು ಕುಟುಂಬದಲ್ಲಿ 13 ಜನ ಇರೋದ್ರಿಂದ ಖರ್ಚು ವೆಚ್ಚ ಜಾಸ್ತಿ ಇದೆ. ಹಂಗಂತ ದುಡಿಮೆನೇ ಇದ್ರೆ ಹಂಗಂತ ದುಡಿಮೆನೇ ಇಲ್ಲ ಅಂತ ಎಲ್ಲಾರು ನಾವು ಎಲ್ಲ ಮಕ್ಕಳು ಸ್ವಸ್ಥರು ನಮ್ಮ ಮನೆಯವರಿಂದ ಹಿಡಿದು ಅಷ್ಟು ಕೈ ಕೆಲಸ ಮಾಡ್ತದೆ ಎಲ್ಲರೂ, ಪ್ರತಿಯೊಬ್ಬರಿಗೆ ಕೆಲಸ. ಈಗ ನೋಡ್ರಿ ಮನೆ ಸ್ವಸ್ಥ ಇರೋದ್ರೆ 25 ಜನ ಬರ್ತಾರೆ ಅಂದ್ರೆ ಅವ್ರಿಗೆ ಒಂದು ಕಡಿಮೆ ಅಂದ್ರೆ ದಿವಸಕ್ಕೆ ಒಂದು 10 ಜನಕ್ಕೆ ಊಟ ಅಡಿಗೆ ಮಾಡ್ಬೇಕು, ಊಟಕ್ಕೆ ಹಾಕ್ಬೇಕು, ಕೂಲಿ ಆಳುಗಳು ಸೇರಿಸಿ ನಮ್ಮ ಮಕ್ಕಳಿಂದ ಹಿಡಿದು ನಮ್ಮ ಸ್ವಸ್ಥೆಯಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆದ ಇರ್ತಾರ. ಎಲ್ಲಿ ತನಕ ಓದಿದ್ರಿ ನೀವು? ನಾನು ಓದಿರೋದು 5ನೇ ಕ್ಲಾಸಿಗೆ ಹೋದಿನ್ರಿ. ನಾನು 5ನೇ ಕ್ಲಾಸಿಗೆ ಹೋಗಿ 5ನೇ ಕ್ಲಾಸ್ ಪಾಸ್ ಆಯ್ತು ಅಂತ ಆಯ್ತು. 6ನೇ ಕ್ಲಾಸಿಗೆ ಹೋದ್ವಿ. 6ನೇ ಕ್ಲಾಸಿಗೆ ಹೋದ್ಮ್ಯಾಗ ನಮ್ಮ ಮನೆಯಲ್ಲಿ ಬಹಳ ತೊಂದರೆ ಬಂತು. ನಾನು ಅವಾಗ ಒಬ್ಬನೇ ಇದ್ದೆ, ನಮ್ಮವ್ವ ನಮ್ಮಪ್ಪ ಎರಡೇ ಜನ. ಹೊತ್ತಿನಲ್ಲಿ ಏನಂತ ನಾವು 6ನೇ ಕ್ಲಾಸ್ ಶಾಲೆಗೆ ಹೋಗ್ಬೇಕು ನಾವು ಹೊತ್ತಿನಲ್ಲಿ ನಮ್ಮಪ್ಪಗೆ ಒಂದು ಟೈಫಾಯ್ಡ್ ಕಾಯಿಲೆ ಆಯ್ತು ಅವತ್ತಿನ ಕಾಲದಲ್ಲಿ. ಆಮೇಲೆ ನಮ್ಮವ್ವ ಒಂದು ಮಗುವನ್ನ ಎತ್ತು ಅದೊಂದು ಡೆತ್ ಆಗಿ ಅದನ್ನು ಮನೆಗಿತ್ತು. ಆವತ್ತಿ ಮನೆ ಸಂಸಾರ ನಡಿಲಂಗ ಆಗ್ಬಿಡ್ತು, ಬಹಳ ಕನಿಷ್ಠ ಆಗ್ಬಿಡ್ತು. ಅವಾಗ ಹೆಂಗಪ್ಪ ಅಂತ ಊರಿಗೆ ಬಂದೆ, ಊರಿಗೆ ಬರತ್ತಿನ ನಮ್ಮಪ್ಪನ ದುಡಿಯಕ್ ಹೋಗಲ್ಲ, ನಮ್ಮವನ ಮತ್ತೆ ಹೆರಿಗೆ ಆಗಿ ಮೇಲೆ ಮಂಗ್ತು. ಆದ ನಂತರ ಎಂತ ಬೇರೆ ಒಬ್ರು ನಮ್ಗೆ ಸಂಬಂಧಿಕರು ಇದ್ದಾರೆ, ಮತ್ತಿಲ್ಲ ಹಿಂಗ್ ಕಷ್ಟ ಆಗೈತಿ, ನಮ್ಮ ಮನೆಯಲ್ಲಿ ಕುರಿ ಯಾವುದೋ ನೀವು ವರ್ಷಗಂಟ್ಲೆ ಅವತ್ತಿನ ಒಂದು ಸಂಬಳ ಒಂದು ಜೀತಾಳ ಅಂತ ಇತ್ತು ಸಂಬಳ ಅಂತ ಅಂದ್ವಿ. ಆಯ್ತು ರೀ ನಿಮ್ಮ ಮನೆಗೆ ಇರ್ತಾನೆ, ನಮ್ಮ ಅಪ್ಪರಿಗೆ ಅವ್ರಿಗೆ ನಮ್ಗೆ ಆಸ್ಪತ್ರೆಗೆ ಅದಕ್ಕೆ ದುಡ್ಡು ಕಾಸು ಬೇಕು ಕೊಡ್ರಿ ಆಯ್ತು ಅಂತೇಳಿ. ಅವತ್ತಿನ ಕಾಲದಲ್ಲಿ 12 ತಿಂಗಳಿಗೆ 25 ರೂಪಾಯಿ 25 ರೂಪಾಯಿಗೆ ಒಂದು ವರ್ಷ ನಾನು ದುಡ್ಡಲ್ಲಿ ಅವತ್ತು. ಆ 25,000 ತಗೊಂಡು ನಮ್ಮಪ್ಪ ನಮ್ಮಮ್ಮನ ಸ್ವಲ್ಪ ಅವರು ಚೇತರಿಸ್ಕೊಂಬರಲ್ಲಿ ಇವ್ರಿಗೆ ಮಾಡ್ಕೊಂಡ್ವಿ. ಅವ್ರು ಆರಾಮಾದ್ಮೇಲೆ ಮತ್ತೆ ನಮ್ಮಪ್ಪರು ಬೇರೆ ಈ ನಮ್ಮ ಜಮೀನೆಲ್ಲ ಬೇರೆ ಬೇರೆ ಮಾಡ್ಕೊಂಡು ಕೂಲಿ ಆಲೆ ಮಾಡ್ಕೊಂಡು ಅವರೆಲ್ಲಾನು ಮತ್ತೆ ಇದಾದ್ರು. ಹಂಗಾಗಿ ನೀವು ನಿಮಗೆ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಅಲ್ಲಿಗೆ ವಿದ್ಯಾಭ್ಯಾಸ ನಿಂತು ಹೋಗ್ಬಿಡ್ತು ನನಗೆ ಅಲ್ಲಿ. ಅದು ಆಮೇಲೆ ಈಗೂ ನನಗೈತಿ ಅಲ್ರಿ, ನಾನು ಬ್ಯಾಡಗಿಗೆ ಹಾಸ್ಟೆಲಾಗ ಹೋಗಿ ಇದ್ದೆ, ಈಗೂ ನಾನು ಸಾಲಿ ಸರ್ಟಿಫಿಕೇಟ್ ತಕೊಂಡಿಲ್ಲ. ಇವತ್ತು ನಾ ಹೆಂಗದೇನೆ ಅಂದ್ರೆ ಯಾರ ನೋಡಿದ್ರು ಶಾಲೆಗೆ ಹೋಗಿಲ್ಲ ಅಂತ ಅನ್ಕೊಂಡ್ ಕೆಲವೊಂದ್ ಐತಿ, ಕೆಲವೊಂದ್ ಏನ್ ಭಾರಿ ಓದಿದ ನನ್ನ ಮಟ್ಟಕ್ಕೂ ಕೆಲವೊಂದ್ ಅಬ್ಸರ್ವ್ ಮಾಡ್ತಾರೆ. ಈಗ ಈ ನಿಮ್ಮ ಒಂದು ಕೃಷಿಯ ಒಂದು ಅನುಭವದಲ್ಲಿ ಇದ್ರ ಜೊತೆಗೆ ಈಗ ಏನು ಮೀನು ಕೂಡ ಸಾಕಾಣಿಕೆ, ಕೋಳಿ ಮೀನು ಎಲ್ಲ ಮೀನು ಇದು ಕೃಷಿ ಹೊಂಡದಲ್ಲಿ? ಹೌದು, ಕೃಷಿ ಹೊಂಡದಲ್ಲಿ. ಎಷ್ಟು ಒಂದು ಪ್ರಮಾಣದ ಮೀನು ಮರಿಗಳನ್ನ ಬಿಟ್ಟಿದ್ರಿ? ನಾವು 4,000-4.5 ಸಾವಿರ ಬಿಡ್ತೀವಿ. ಈ ವರ್ಷ 4.5 ಸಾವಿರ ಬಿಟ್ಟಿದ್ವಿ, ಹೋದ ವರ್ಷ 4,000 ಬಿಟ್ಟಿದ್ವಿ, ಅದ್ ಹಿಂದಿನ ವರ್ಷ 3,000 ಬಿಟ್ಟಿದ್ವಿ. ನಾವು ಅದಕ್ಕಿಂತ ಹೆಚ್ಚಿಂದೇನೋ ನಾವು ಫುಡ್ ಹಾಕ್ತಾನ ಇಲ್ರಿ ಮತ್ತೆ ನ್ಯಾಚುರಲ್ ಆಗಿ. ಈ ತೋಟ ಸುತ್ತಲೂ ಇರೋದಕ್ಕಲ್ಲೆಲ್ಲ ಎಲೆ ಹಸಿರು ಹಣ್ಣು ಪಳತಿನ ಹಣ್ಣು ಆಮ್ಯಾಗ ಅಡ್ಕಿ ಹೂವು ಹಿಂಗಾರೆಲ್ಲ ಬೀಳದಲ್ಲ ಅವೆಲ್ಲ ತಿನ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಈಗ ಒಂದು 1/2 ಕೆಜಿಯಿಂದ ಹಿಡಿದು 2.5 ಕೆಜಿ, 3 ಕೆಜಿ, 3.5 ಕೆಜಿ ಮಟನ ಐತಿ. ಮತ್ತೆ ನೀವೇನ್ ಕೊಡ್ತೀರಾ ಅದಕ್ಕೆ? ಮತ್ತೆ ಫುಡ್ ನಾವು ಯಾವ್ದು ಅದೇ ಯಾವ್ದು ನಾವು ಅಂಗಡಿ ಫುಡ್ ಯಾವ್ದಿಲ್ಲ, ಇಲ್ಲ ನಾವು ಅದೇ ಮಾಡೇವಿ. ಗಂಗಾಳ ಚರಿಗಿ ಬೆಳಗಿದ್ರ ಅಥವಾ ನಮ್ಮ ಪಾತ್ರೆ ಬೆಳಗಿದ್ರ ಸೀದಾ ಪೈಪ್ ಮುಖಾಂತರ ಅಲ್ಲಿ ಹೋಗಿ ಮಾಡಿದೀವಿ. ಅದ ಅಷ್ಟು ಹೋಗೋದ್ ಬಿಟ್ರೆ ಮತ್ತೆ ಹಂಗಂತ ಸೋಪ್ ನೀರು ಪಾಪಿ ನೀರು ಕಳಿಸಲ್ಲ, ಅದಕ್ಕೆ ಬಟ್ಟೆ ಗಿಟ್ಟೆ ನೀರು ಅದಕ್ಕೆಲ್ಲ ಕಳಿಸಲ್ಲ. ಏನ ನಾವು ಫ್ರೀ ಇದ್ದ ಆರಾಮ ಇದ್ವಿ ಅಂದ್ರೆ ಸ್ವಲ್ಪ ಈ ಆಕಳ ಸಗಣಿ ಐತಲ್ಲ ಸಗಣಿ, ಆಮ್ಯಾಗ ನಮಗ್ ವೇಸ್ಟ್ ಆಗಿದ್ದ ಗೊಂಜಾಳ ಕಾಳು ಬೆಳೆದ ಕಾಳು ವೇಸ್ಟ್ ಆಕತಿ ಅಂದ್ರೆ ಅಂತವ್ ಏನಾರ ಇದ್ರೆ ಸ್ವಲ್ಪ ಆಗಾಗ ಒಗಿತಾ ಇರ್ತವೆ. ಈ ತೌಡು ಅಕ್ಕಿ ಮಾಡಿಸಿದ್ದು ಭತ್ತ ಮಾಡಿಸಿದ ತೌಡು ಇಂಥವನ್ನೆಲ್ಲ ಒಗಿತಿರ್ತವೆ. ಆದ್ರೆ ಏನಾಗದ್ ಗಾಳಿಯಿಂದ ಎತ್ತಲಿಂದ ಬಂದು ಅದ್ರ ಬಿದ್ದ್ ಬಿಡ್ತತಿ. ಅದು ಫುಲ್ ಫ್ರೀ ಇರೋದ್ರಿಂದ ಗಾಳಿಯಿಂದ ಎತ್ತಲಿಂದ ಬಂದು ಮಣ್ಣು ಧೂಳು ಎಲೆಯ ಬೀಳ್ತತಿ, ಹೂವು ಎಲ್ಲ ಬೀಳೋದ್ರಿಂದ ಅವು ಅದನ್ನ ಬೆಳೀತಾ ಹೊರತು ನಾವು ಅದಕ್ಕಾಗಿದ್ದ ಫುಡ್ ಅನ್ನ ದುಡ್ಡು ಕೊಟ್ಟಂತೂ ನಾವು ಹಾಕಿಲ್ಲ. ಈಗ ರೇಡಿಯೋ ಆಕಾಶವಾಣಿ ಭದ್ರಾವತಿ ಕೇಂದ್ರ ಇದು ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ರಿ. ಹೌದು ಅಲ್ಲ, ನೀವು ಹುಡುಗರಿದ್ದಾಗ ಕೇಳಿದ್ರಿ ಅಲ್ಲ ಭದ್ರಾವತಿ ಆಕಾಶವಾಣಿ ಕೇಂದ್ರ ಅಂತ. ನಾವು ಅವಾಗಲೇ ನಾನು ರೇಡಿಯೋ ನೋಡಿದೀವಿ, ರೇಡಿಯೋ ನಾವು ಹಚ್ತಾ ಇದ್ವಿ, ಅದು ಭದ್ರಾವತಿ ಆಕಾಶವಾಣಿ ಅಂತ ಗೊತ್ತಿತ್ತು. ಆದ್ರೆ ನಾನು ಇವತ್ತು ಇಲ್ಲಿ ಬರ್ಬೇಕಾದ್ರೆ ಅದು ಎಲ್ಲಿ ಎಲ್ಲಿ ಐತಪ್ಪ ಅಂತ ಗೊತ್ತಿರ್ಲಿಲ್ಲ, ಎಲ್ಲಿ ಇರ್ತೈತಿ ಅಭಿಷೇಕ ಅಂತ ಗೊತ್ತಿರ್ಲಿಲ್ಲ. ನಿಮ್ ಮುಖಾಂತರ ತಿಳ್ಕೊಂಡು ನಿಮ್ಮೊಂದು ಸಲಹೆ ಮುಖಾಂತರ ನೀವೊಂದು ಕರೆ ಕಳಿಸಿಕೊಳ್ಳಕ ನಿಮ್ ಮುಖಾಂತರ ನಾವು ಇಲ್ಲಿ ಬಂದು ತಲುಪಿದ್ವಿ. ಈಗ ಮೊದಲಿನ ಒಂದು ದಿನಗಳಲ್ಲಿ ಒಂದು ಕೃಷಿ ರಂಗ ಕಾರ್ಯಕ್ರಮ ಆಗ್ಲಿ ರೈತರಿಗೆ ಸಂಬಂಧಪಟ್ಟಿದ ಕಾರ್ಯಕ್ರಮಗಳಾಗ್ಲಿ ರೈತರು ಕೇಳ್ತಿದ್ರಲ್ಲ. ಹೌದು ಕೇಳ್ತಿದ್ರು. ಈಗ ಮೊಬೈಲ್ ಅಲ್ಲಿ ಬಂದಿರ್ತಕ್ಕಂಥ ಏನ ರೈತರು ಮಾಡೋಕಾರ ಒಬ್ರನ್ನೊಬ್ರು ಕೇಳಿ ಒಬ್ರನ್ನೊಬ್ರು ತಿಳ್ಕೊಂಡು ಮಾಡೋರು. ಈಗ ಹಂಗಲ್ಲ, ಎಲ್ಲ ಮೊಬೈಲ್ ಟಿವಿ ಇವೆಲ್ಲ ಪೇಪರ್ ಇವೆಲ್ಲ ಬಂತು. ಆಮ್ಯಾಗ ಈಗ ಇತ್ತಿತ್ತಲಾಗ ನಾವೆಲ್ಲ ಅವತ್ತಿನ ಕಾಲದಾಗ ಎತ್ತು ಸಾಕಾಣಿಕೆ ಎತ್ತಿನ ಬೇಸಾಯ ಅವನ್ನೆಲ್ಲ ಮಾಡ್ತಾಯಿದ್ವಿ. ಈಗೆಲ್ಲ ಏನಿದೆ ತಂತ್ರಜ್ಞಾನ. ಈಗ ನಾವು ನೋಡ್ರಿ ಮನೆಯಲ್ಲಿ ಒಂದು ಟ್ರ್ಯಾಕ್ಟರ್ ಅಂತ ಮಡ್ಕೊಂಡಿದೀವಿ. ಆಮ್ಯಾಗ ತೋಟ ಹೂಡ್ಲಿಕ್ಕೆ ಕೃಷಿ ಇಲಾಖೆಯಿಂದ ನಮಗೊಂದು ರೂಟರ್ ವೀಟರ್ ಅಂತ ತಗೊಂಡಿದೀವಿ. ಸುಮಾರು ಈ ತಂತ್ರಜ್ಞಾನದಿಂದ ಈಗ ಕೃಷಿ ನಡೀತಾ ಐತಿ. ನೀವು ಇದರಿಂದ ಬೇಸಾಯ ಮಾಡೋದಿಲ್ಲ, ಎತ್ತುಗಳಿಂದ ಮಾಡಿದೀವಿ. ಮೊದಲೆಲ್ಲ ಇತ್ತು ಎತ್ತು ಅವೆಲ್ಲ ಇತ್ತು, ಈಗ ಎತ್ತಿನಾಗ ಇವತ್ತಿನ ಕೃಷಿನ ನಡೀತಾ ಇಲ್ಲ. ಏನಿದ್ರು ತಂತ್ರದಿಂದ ನಡೀತಾ ಇಲ್ಲ, ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಪ್ರದೇಶ ಒಂದು ಮಾಡ್ಲಿಕ್ಕಾಗಲ್ಲ. ಆವರಿಸಿಕೊಂಡು ಅದನ್ನ ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಅದನ್ನ ಮಾಡಬಹುದು. ಇದಾದ್ರೆ ಆಮ್ಯಾಗ ಈಗ ಎಲ್ಲಿ ಬಂದ್ಬಿಟ್ಟದ್ರಿ ಅಂದ್ರೆ ದೇಶನ ಅಲ್ಲಿ ಬಂದ್ಬಿಟ್ಟದ್ರಿ. ಈ ಬಸವಣ್ಣ ಎತ್ತಿನಿಂದ ನಮ್ ಕಮತ ಅನ್ನೋದು ಬಹಳ 100-25% ಉಳ್ಕೊಂಡಿರ್ಬೋದು, ಬಹಳ ಅಂದ್ರೆ ಉಳ್ಕೊಂಡಿರ್ಬೋದು. ಇನ್ 75% ಈ ತಂತ್ರಜ್ಞಾನದ ಕೃಷಿ ನಡೀತಾ ಐತಿ. ಈಗ ಹಂಗಂತ ನಾವು ಬರೀ ಅದನ್ನ ಇಟ್ಕೊಂಡಲ್ಲ, ಇಲ್ಲ ಅದು ಇದು ಎರಡನ್ನು ಇಟ್ಕೊಂಡದ್ದು ಕೃಷಿ ಒಳಗ. ಯೌವನಾವಸ್ಥೆಯಲ್ಲಿ ರೇಡಿಯೋ ಕೇಳಿದ್ರ ಒಂದು ಯಾವ ರೀತಿಯಿಂದ ಇತ್ತು ರೇಡಿಯೋ ಕೇಳುದು? ರೇಡಿಯೋ ಕೇಳೋದು ಇವತ್ ನೋಡ್ರಿ ಮೊಬೈಲ್ ಮಾಧ್ಯಮ ಆಗೈತೆ ಇವತ್ತು. ಅವತ್ತು ರೇಡಿಯೋನೇ ಇದಿತ್ತು ನಮಗೆ. ನಾವ್ ಏನಾರ ಒಂದು ಬೇರೆ ಕಡೆಯಿಂದ ನಾವು ಭದ್ರಾವತಿನ ತಿಳ್ಕೋಬೇಕು ಅಥವಾ ಶಿವಮೊಗ್ಗದ ಬೆಂಗಳೂರಿನ ತಿಳ್ಕೋಬೇಕು ಅಂದ್ರೆ ರೇಡಿಯೋ ಮುಖಾಂತರ ತಿಳ್ಕೋಬೇಕಾಯ್ತು. ಇವತ್ ಹಂಗಲ್ಲ, ಫೋನ್ ಬಂದೈತಿ, ಫೋನ್ ನೋಡ್ತೀವಿ. ಅವತ್ತಿನ ಕಾಲದ ನಾವು ರೇಡಿಯೋ ತಗೊಂಡು ರೇಡಿಯೋದಾಗ ತಿಳ್ಕೊಂತಿದ್ವಿ, ಅಥವಾ ಒಂದು ವಾರ್ತೆ ಆಗ್ಲಿ ಅಥವಾ ಯಾವ್ದೋ ಒಂದು ಫಂಕ್ಷನ್ ಏನೋ ಒಂದ್ ದೂರದ ಸುದ್ದಿ ತಿಳ್ಕೋಬೇಕು ನಾವು ಅಂತಂದ್ರೆ ದೇಶ ಸುದ್ದಿ ತಿಳ್ಕೋಬೇಕು ಅಂದ್ರೆ ರೇಡಿಯೋ ಮುಖಾಂತರ ನಾವು ತಿಳ್ಕೊತಿದ್ವಿ. ಇವಾಗ್ಲೇ ಹಂಗಿಲ್ಲ, ಇವಾಗಲೇ ಕೈಯಲ್ಲೇ ಎಲ್ಲ ಫೋನ್ ಅಲ್ಲಿ ಕೈಯಲ್ಲೇ ಎಲ್ಲ. ಇದು ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಮಾರುಕಟ್ಟೆಯ ಒಂದು ಧಾರಣೆ ನಿಮ್ಗೆ ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತಾ? ಹೌದು, ಮಾರುಕಟ್ಟೆ ನಮ್ಮ ಧಾರಣೆ ನಮ್ಮ ಪ್ರತಿ ದಿವಸನು ಬರ್ತದೆ. ನಮ್ದು ಇವತ್ ನಾವು ಅಡಿಕೆ ಎಲ್ಲ ಶಿವಮೊಗ್ಗದಲ್ಲಿ ಎಷ್ಟಿದೆ, ಭದ್ರಾವತಿಯಲ್ಲಿ ಎಷ್ಟಿದೆ. ಹೌದೌದು. ಇಲ್ಲ ಈಗ ನಾವೇನಾದ್ರು ರೇಟ್ ನೋಡ್ಕೊಂತವಲ್ರಿ, ರೇಟ್ ಹಿಂಗ ಐತಿ ಅಂದಾಗ ನಾವು ಮಾರ್ಕೆಟ್ ಹೋಗಿ ನಾವ್ ಅಲ್ಲಿ ಸ್ವಲ್ಪ ಬಿಡ್ತೇವಿ, ಮಾರ್ಕೆಟ್ಗೆ ಹಾಕ್ತೇವಿ. ಮಾರ್ಕೆಟ್ಗೆ ಹಾಕಿದಾಗ ಅದ್ ನಮಗೆ ಅಳವಡಿಸ್ತು, ಅದನ್ನ ನಾವು ಮಾರ್ತೇವಿ. ಇಲ್ಲ ಅಂದ್ರೆ ನಮ್ಮ ಮತ್ತ ಅದನ್ನ ಅಲ್ಲೇ ಸ್ಟಾಕ್ ಇಟ್ಬಿಡ್ತೇವೆ, ಅದ್ ರೇಟ್ ಬರಲಿ. ನಿಮ್ಗೆ ಅದು ರೇಟ್ ಆ ರೇಟಿಗೆ ನಿಮ್ಗೆ ಮನಸ್ಸಾಯ್ತು ಮಾರಾಟ ಮಾಡಕ್ಕೆ ಮಾಡ್ತೀರಾ? ಕೊಡ್ತೇವೆ. ಇಲ್ಲ ಅಂದ್ರೆ ಅಲ್ಲೇ ಇಟ್ಟು ಕಾದ ಮತ್ತೆ ಕೊಡ್ತೇವೆ. ಈಗ ನಾವ್ ಏನ ರೇಟ್ ತಿಳ್ಕೋಬೇಕಾದ್ರು ಅವತ್ತಿಂದ ಏನಂತಂದ್ರೆ ಜನಗಳು ತಿಳ್ಕೋಬೇಕಾಯ್ತು, ಬೇರೆ ಬೇರೆ ತಿಳ್ಕೋಬೋದು. ಈಗ ಹಂಗಲ್ಲ, ಇವತ್ ನಮ್ಮ ಮೊಬೈಲ್ನಲ್ಲೇ ನಾವು ಎಲ್ಲಾ ರೇಟು ಎಲ್ಲಾ ಮಾರ್ಕೆಟ್ ನಾವು ನಮ್ಮ ಕರ್ನಾಟಕದ ನಮ್ಮ ಏನೈತಿ ಇತ್ಲಾಗ ಭದ್ರಾವತಿ ಶಿವಮೊಗ್ಗ ಆಮ್ಯಾಗ ಸಾಗರ ಸ್ವರ್ಭ ಎಲ್ಲ ತೀರ್ಥಹಳ್ಳಿ ಪ್ರತಿಯೊಂದು ಮಾರ್ಕೆಟ್ ಅನ್ನ ನಾವು ಮೊಬೈಲ್ನಲ್ಲೇ ತಿಳಿತಾ ಇದಾವೆ. ಈಗ ಅದನ್ನ ನೋಡ್ಕೊಂಡ ನಾವು ಮಾರ್ಕೆಟಿಗೆ ಮಾರಾಟ ಮಾಡಕ್ ಹೋಗೋದು. ಈಗ 2021-22 ಸಾಲಿನಲ್ಲಿ ಕೃಷಿ ತಂತ್ರಜ್ಞಾನ ನಿರ್ವಹಣೆ ಸಂಸ್ಥೆ ಆತ್ಮ ಈ ಕೃಷಿ ಇಲಾಖೆಯಿಂದ ಆತ್ಮ ಯೋಜನೆ ಅಡಿಯಲ್ಲಿ ತಮಗೆ ಶ್ರೇಷ್ಠ ಕೃಷಿಕ ಅಂತ ಹೇಳ್ಬಿಟ್ಟು ತಾಲೂಕ್ ಮಟ್ಟದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ಹೇಳಿ. ತಾಲೂಕ್ ಮಟ್ಟದಲ್ಲಿ ಅಂತಂದ್ರೆ ನಾವೇನು ಈಗ ಈಗ ಕೃಷಿಗೆ ತಾಲೂಕು ಮಟ್ಟದ ಪ್ರಶಸ್ತಿ ಬಂತಲ್ರಿ, ಅದ್ ಹೆಂಗ್ ಬಂತು? ನಮ್ಗೆ ಪ್ರಶಸ್ತಿ ಬರ್ತೈತಿ ಅಂತ ನಾವು ಕೃಷಿ ಮಾಡ್ಲಿಲ್ಲ. ನಾವು ಶ್ರಮ ವಹಿಸಿದ್ರಿ, ಅದೇ ಅದಕ್ಕೆ ಅದು ಬೆಲೆ ಸಿಕ್ತು ಅಂತ. ಆ ಕೃಷಿ ಮಾಡ್ಲಿಕ್ಕೆ ಹೊಂಟಾಗ ನಮಗೆ, ನಾನು ಕೃಷಿ ಅಂತ ನಾ ಮಾಡ್ಕೊಂತ ಹೊಂಟೆ. ಅಲ್ಲಿ ನಮಗೆ ಹತ್ರ ಇರ್ತಕ್ಕಂತ ನಾವು ಕೃಷಿ ಇಲಾಖೆಯರಾಗ್ಲಿ ಅಥವಾ ಕೃಷಿ ಆಫೀಸಿನಾಗ್ಲಿ, ಏ ಇಂತ ಮಾಲತೇಶ ಇವೃತ್ತಿಗೆ ಹೋಗ್ತಾ ಮಾಲತೇಶಪ್ಪ ಅಂತ ಇಂತ ರೈತ ಅಂತ ಒಳ್ಳೆ ಬೆಳೆ ಬೆಳಿತಾನ. ನಾ ಮಾರ್ಕೆಟ್ಗೆ ಹೋದ ತರಕಾರಿ ಹೋದ್ರೆ ಮೆಣಸಿನ್ಕಾಯಿ ಹೋದ್ರೆ ಎಲ್ಲಿ ಇರ್ತಿಗೆ ಹೋಗ್ಬೋದು? ಇದನ್ನೆಲ್ಲ ನೋಡ್ಕೊಂಡು ನಮ್ಮನ್ನ ಕೂತ್ಕೊಂಡು ನಮ್ಮ ಹತ್ರ ಬಂದವರು, ಓ ನೀವು ಒಳ್ಳೆ ರೈತ ಇದೀ, ನಮ್ಮಿಂದ ನಮ್ಮ ಸರ್ಕಾರದಿಂದ ಅಥವಾ ನಮ್ಮಿಂದ ಏನ್ ಸಹಾಯ ಐತಿ, ನಾವು ಸ್ವಲ್ಪ ಒತ್ತು ಕೊಡ್ತೇವೆ ಇಂತರಿಗೆ ಅಂತ ಅವರಿಂದನೂ ಸಮೇತ ನಮಗೆ ಕೆಲವೊಂದು ಸಹಾಯಧನ ಅಥವಾ ನಮ್ಗೆ ಅವರು ಒಂದು ತಿಳುವರಿಕೆ ಮಟ್ಟ. ಆಮ್ಯಾಗ ಅವರು ಕೆಲವೊಂದು ನಮ್ಮ ಜೊತೆಗೆ ಅವರು ಅಳವಡಿಸಿಕೊಟ್ರು, ಹೌದು ಮಲ್ತೇಶಪ್ಪ ನೀ ಇದ್ ಮಾಡ್ತಾ ಇದೆಯಲ್ಲ ಸರಿ, ಇದ್ರೊಳಗೆ ನಮ್ಮ ಬೀಜನ ಬಂದಿದೆ, ನಮ್ಮ ಬೀಜನ ಹಾಕಿವು, ನಿನಗೆ ಒಳ್ಳೆ ಇದು ಸಿಗ್ತದೆ ಅಂತ ಹೇಳಿ ಅವರು ನಮ್ಗೆ ಬಹಳ ಒತ್ತು ಕೊಟ್ಟು ಅದನ್ನೆಲ್ಲ ಮಾಡ್ಕೊಂತ ಬಂದಾಗ ಈ ಬೆಳೆ ಎಲ್ಲ ನೋಡ್ಕೊಂಡು ಯಾರು ನಮ್ಮ ಕೃಷಿ ಇಲಾಖೆಯರಾಗಲಿ ತೋಟಗಾರಿಕೆಯರಾಗಲಿ ಅಥವಾ ಎಲ್ಲ ಇವರೆಲ್ಲ ನೋಡ್ಕೊಂಡು ಒಳ್ಳೆ ಬೆಳೆ ಬೆಳೆದಿದ್ದಾನೆ, ಸ್ವತಃ ತೋಟಕ್ಕೆ ಬಂದು ಜಮೀನಿಗೆ ಬಂದು ನೋಡಿ ಎಲ್ಲ ಬೆಳೆ ಬೆಳ್ಕೊಂಡ್ರೆ ಎಲ್ಲ ಸಮಗ್ರ ಕೃಷಿ ಒಳಗೆ ರೈತದಾನ ಅನ್ನೋದಕ್ಕೆ ನಮಗೊಂದು ಪ್ರಶಸ್ತಿನ ಅಳವಡಿಸಿದ್ರೆ. ಈಗ 2023-24 ಸಾಲಿನಲ್ಲಿ ಕೂಡ ಆತ್ಮ ಯೋಜನೆ ಅಡಿಯಲ್ಲಿ ಕೃಷಿ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಒಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೂಡ ನಿಮಗೆ ಲಭಿಸಿದೆ. ಹೌದು, ಸೊ ಇದು ಯಾವ ಒಂದು ಆಧಾರದ ಮೇಲೆ? ಯಾವ ಆಧಾರ ಅಂತಂದ್ರೆ, ಈಗ ನಾವು ಕೃಷಿಗಾಗಿ ಹಿಂದಿನ ಬಂದು ತಾಲೂಕು ಮಟ್ಟಕ್ಕೆ ಹೋಗೋ ಮಟ್ಟ ಕೃಷಿ ಮಾಡಿದ್ವಲ್ರಿ, ಇದನ್ನ ನೋಡ್ತಿದ್ದಂಗ ನಮಗೇನತ್ತ, ಓ ನಮ್ಮ ತಾಲೂಕು ಮಟ್ಟಕ್ಕೆ ಹೋದ್ವಲ್ಲ, ನಮ್ಮ ತಾಲೂಕು ಮಟ್ಟದ ಕರ್ಕೊಂಡು ನಮಗೆ ಸನ್ಮಾನ ಮಾಡಿದ್ರಲ್ಲ, ಓ ಇದು ಒಂದ್ ಕಡೆಗೆ ನಮ್ಗೆ ಒಂದು ಒಳ್ಳೆ ಗೌರವ ಅನ್ಕೊಂಡು ನಾವು ಹೆಚ್ಚಿಂದ ಮತ್ತೆ ಬೆಳೆ ಅಲ್ಲಿ ಅಳವಡಿಸ್ಕೊಂಡ್ವಿ. ಇತ್ಲಾಗ ಏನು ಬರೇ ಮೊದಲಿರ್ತಕ್ಕಂತ ಕೃಷಿ ಮಾಡ್ಲಿಲ್ಲ ನಾವು, ಪ್ರತಿ ಒಂದು ಕೃಷಿ ಒಳಗೂ ಅದ ಈ ಹೈನುಗಾರಿಕೆ ಇರಲಿ, ಕೋಳಿ ಸಾಕಾಣಿಕೆ ಇರಲಿ, ಇವೆಲ್ಲವನ್ನ ಬೆಳೆಸ್ಕೊಂತ ಹೋದಂಗ ಅವರು ಇವನ್ನ ನೋಡಿ ಅವ್ರನ್ನೆಲ್ಲ ಅರ್ಥ ಮಾಡಿ, ಓ ಇವ್ ಒಳ್ಳೆ ಬೆಳೆ ಬೆಳೆದಾನ, ಒಳ್ಳೆ ರೈತ ಅದಾನ ಅಂತ ಹೇಳಿ ಈ ತಾಲೂಕು ಮಟ್ಟದಕ್ಕಂತರ ಮತ್ ನಮ್ಮ ಜಿಲ್ಲಾ ಮಟ್ಟದಾಗೂ ಆಯ್ಕೆ ಮಾಡ್ಕೊಂಡ್ರು. ಜಿಲ್ಲಾ ಮಟ್ಟ ನಾವು ಆಯ್ಕೆ ಹಾಕವಿ ಅಂತ ಗೊತ್ತಿರಲಿಲ್ಲ, ನಮ್ಮ ಸಾಧನೆ ನಾವು ಮಾಡ್ತಾ ಇರೋದು. ನೀವು ಮಾಡ್ತಾ ಇರಿ ನಿಮ್ಮ ಕೃಷಿ, ನಿಮ್ಮ ಒಂದು ಏನು ಸೇವೆ ಮಾಡ್ತಾ ಇದೀವಿ. ಆದ್ರ ಇವ್ರು ಇಲಾಖೆ ಇರೋದ್ರಲ್ಲ, ಇವ್ರು ನಮ್ ಬಂದ್ ನೋಡ್ ನೋಡಿ ಆಗಾಗ ಭೇಟಿ ಕೊಡೋದು, ಭೇಟಿ ಕೊಟ್ಟು ಅದನ್ನೆಲ್ಲ ನೋಡ್ಕೊಂಡು ನಮಗೆ ಗೊತ್ತಿರ್ಲಿಲ್ಲ, ಬಂದ್ರು ಏನ ಕೇಳಿದ್ರು ಹೋದ್ರು ಬಿಡ್ರೆ ಬಂದ್ವಿ. ಅವಾಗಿಲ್ಲ ನಿಮ್ದೊಂದು ಕೃಷಿ ಇಲಾಖೆಯಿಂದ ನಿಮ್ಗೊಂದು ಆಯ್ಕೆ ಮಾಡ್ಕೊಂಡಿದ್ದೇವೆ, ನಿಮ್ದೊಂದು ಅರ್ಜಿ ಹಾಕೊಂಡು ಪ್ರಶಸ್ತಿ ಐತಿ. ಓ ನಾವು ಹಂಗಾರ ಆ ಮಟ್ಟದಾಗೂ ನಾವು ಒಳ್ಳೆ ಒಂದು ಒಳ್ಳೆ ಒಂದು ಸ್ಥಾನ ಮಾನಕ್ಕೆ ಸಿಕ್ಕಂಗಾಯ್ತು, ಅಡ್ಡಿಯಲ್ಲ ಅಂತ. ನಾವು ಇದನ್ನೆಲ್ಲ ತಾಲೂಕು ಮಟ್ಟದ ನೋಡ್ಕೊಂಡಾಗೂ ನಾವು ಕೃಷಿ ಒಳಗೆ ಹಿಂದಕ್ಕೆ ಸರಿಲಿಲ್ಲ, ಮತ್ತು ವರ್ಷಕ್ಕೆ ಒಂದೊಂದೊಂದೊಂದು ಚೇಂಜ್ ಮಾಡ್ಕೊಂತ, ಚೇಂಜ್ ಅಂದ್ರೆ ಬದಲಾವಣೆ ಮಾಡ್ಕೊಂತ ಬಂದ್ವಿ. ಆ ಮಟ್ಟದಾಗ 10 ಎಕರೆ ಇದ್ದರು, 15 ಎಕರೆ ಇದ್ದರು ಸಮೇತ ಈ ಒಂದು ಕೃಷಿ ಮಾಡ್ಲಿಕ್ಕೆ ಈಗಳಿಗೂ ಆಗಿಲ್ಲ. ಈಗ ಅವರೆಲ್ಲ ಕಡಿಮೆ ಜಮೀನಲ್ಲಿ ಅಂತ ಅಂದ್ರೆ ಸಾಹೇಬ್ರ ಸ್ವಲ್ಪ ಹೆಸರುಕೊಂಡು ತಾಲೂಕು ಮಟ್ಟದ ನಿಮ್ಗೆ ನೋಡ್ಕೊಂತಿರೋದ ನಾನು ಹೇಳ್ಕಂತ, ನಮ್ಮ ಇಡೀ ತಾಲೂಕು ಮಟ್ಟದಾಗ ಸುಮ್ಮನೆ ನಮ್ಮನ್ನ ಆಯ್ಕೆ ಮಾಡಿ ಇಲ್ಲಿ ಕಳಿಸ್ಯಾರ ಅಂತಂದ್ರೆ ಅದು ಲಂಚ ಪಂಚ ಇದಲ್ಲ. ನಾನು ಮಾಡಿರ್ತಕ್ಕಂತ ಕೃಷಿ, ನಾ ಮಾಡ್ಕೊಂಡ ಶ್ರಮ ಇರೋದ್ರಿಂದ ನಮ್ಮನ್ನ ತಾಲೂಕು ಮಟ್ಟಕ್ಕೆ ಹೋದ್ರು. ತಾಲೂಕು ಮಟ್ಟದ ಜಿಲ್ಲಾ ಮಟ್ಟಕ್ಕೆ ಬಂತಂದ್ರೆ ತಾಲೂಕು ಮಟ್ಟಕ್ಕೆ ಇರತಕ್ಕಂತ ಮತ್ತೆ ನೆಕ್ಸ್ಟ್ ಮುಂದಕ್ಕೆ ಹೋದ್ನಲ್ಲ, ಅವಾಗ ಹೆಚ್ಚುವರಿ ನಾವು ಮಾಡ್ಕೊಂಡ್ವಿ. ಅವಾಗ ಸ್ವಲ್ಪ ಕಡಿಮೆ ಇದ್ರು ಮತ್ತೆ ಅಷ್ಟಮೇಲೆ ಜಾಸ್ತಿ ಬೆಳೆಸ್ಕೊಂತ ಹೊಂಟಿವಿ. ಆವದನ್ನೆಲ್ಲ ಕಂಡು ನಮ್ಮನ್ನ ಜಿಲ್ಲಾ ಮಟ್ಟಕ್ಕೂ ಸನ್ಮಾನ ಮಾಡಿ. ಇದ್ರ ಜೊತೆಗೆ ಈಗ ನಮ್ಮ ವಿಜಯ ಕರ್ನಾಟಕ ಸುದ್ದಿ ವಾಹಿನಿ ಇದರಿಂದ ಕೂಡ ತಮಗೆ ಸನ್ಮಾನ. ಹೌದು ಹೌದು. ಇದು ಯಾವ ರೀತಿ? ಅದು ಯಾವ ರೀತಿ ಅಂದ್ರೆ, ಅವರು ಈಗ ನಮ್ದೆಲ್ಲ ಇದು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಹೋತಲ್ರಿ, ಇದು ಅವ್ರಿಗೆ ಸಾಮಾನ್ಯ ಗೊತ್ತಾಗಿರ್ಬೇಕು. ನಾನಂತ ಅವ್ರ ಹತ್ರ ಹೋಗ್ಲಿಲ್ಲ, ಅವ್ರಿಗೆ ಗೊತ್ತಾಗಿರ್ಬೇಕು. ಗೊತ್ತಾದ್ಮ್ಯಾಗ ಅವ್ರ ಸ್ತರಕ್ಕೆ ನಾನು ಗುರುತಿಸ್ಕೊಂಡು ಅವರಾಗಿ ನಮ್ಮನ್ನ ಗುರುತಿಸಿ, ಓ ನೀವು ಒಳ್ಳೆ ಒಂದು ಕೃಷಿ ರೈತ, ನಿನ್ನಿಂದ 10-6 ಜನ ನೋಡಿ ಕಲಿಬೇಕು ಅಂತ ಹೇಳಿ ನಮ್ಮನ್ನ ಈ ತೊಗರ್ಸಿಗೆ ಕರೆಸಿದ್ರು. ತೊಗರ್ಸಿ ಮಲ್ಲೇಶ್ವರನ ಬೆಟ್ಟ ಇದೆ, ಅಲ್ಲೇ ಕರೆಸ್ಕೊಂಡು ನಮ್ಮ ಇಡೀ ತಾಲೂಕಿನ ಜನನ ಕರೆಸ್ಕೊಂಡು ಅವರು ಇದನ್ನೆಲ್ಲ ನಮ್ಮ ಹಿಂದೆ ಏನ್ ಬೆಳೆ ಬೆಳೆದದ್ದು ಅದನ್ನೆಲ್ಲ ತಿಳ್ಕೊಂಡು ಅವ್ರು ನೋಡ್ಕೊಂಡಿದ್ದಾರೆ. ನೋಡ್ಕೊಂಡಾಗ ಒಳ್ಳೆ ರೈತ ಅದನಪ್ಪ, ಇಂಥ ರೈತ ಇದ್ರೆ ಮುಂದೆ ಒಂದು ದೇಶ ಉದ್ದಾರ ಆಗ್ಬೋದು, ಊರು ಉದ್ದಾರ ಆಗ್ಬೋದು, ನಾವೊಂದು ಆರೋಗ್ಯವಾಗಿರ್ಬೋದು ಅಂತ ಹೇಳಿ ಅವರು ನಮ್ಮನ್ನು ಕರೆಸಿ ನಮಗೆ ಒಂದು ಸನ್ಮಾನವನ್ನು ಮಾಡಿದ್ರು. ಇದ್ರ ಜೊತೆಗೆ ಈಗ ತಮ್ಮ ಒಂದು ಕೃಷಿಯ ಅನುಭವದಲ್ಲಿ ಖರ್ಚು ವೆಚ್ಚ ಎಷ್ಟು ಬರ್ತದೆ? ಈಗ ಇದು ಮಾಡ್ತಾ ಇದ್ದೀರಿ, ಖರ್ಚು ವೆಚ್ಚ ಹೋಗಿ ಲಾಭ ಇದು ಅಂದ್ರೆ ಸಂಬಳ ನಮ್ಗೆ ಇದು ಅನ್ನೋದು ಆದ್ರೆ ಏನ್ ಹೇಳ್ತೀರಾ? ಈಗ ನಾನು ಒಂದೊಂದ ಹೇಳ್ಬೇಕು ಅಂತ ಅಂದ್ರೆ, ಈಗ ಅಡಿಕೆ ಬೆಳೆ ಅಂತ ಮಾಡ್ತಾ ಇದ್ದಾವೆ, ಅದಕ್ಕೆ ನಾವು ಈಗ ನಮ್ಮ ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ಮಾಡ್ತಾ ಇದ್ದಾವೆ. ನಾವು ಈಗ ಹೆಚ್ಚಲ್ಲಿ ಕೆಲವರು ಎಲ್ಲದನ್ನೂ ಆಳಿನ ಮೇಲೆ ಎಲ್ಲದನ್ನೂ ಬರೀ ನಾವು ಸರ್ಕಾರಿ ಗೊಬ್ಬರ ಔಷಧಿ ಮೇಲೆ ಮಾಡ್ತಾರೆ. ಅಲ್ಲಿ ಹೋದಾಗ ನಮಗೆ ಖರ್ಚು ವೆಚ್ಚ ಜಾಸ್ತಿ ಬರ್ತೈತಿ, ಅದು ಹೆಚ್ಚಿನ ಆದಾಯ ಉಳಿಯಲ್ಲ. ನಾವು ಹಾಗಲ್ಲ, ಸ್ವಂತ ನಮ್ಮ ಒಂದು ಎರೆಹುಳು ಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರ ಆಗಲಿ ಇವನ್ನೆಲ್ಲ ಖರ್ಚು ಕಡಿಮೆ, ಸ್ವಲ್ಪ ನಂದು ಆದಾಯ ಜಾಸ್ತಿ. ಟೋಟಲ್ಲಿ ಒಳಗೆ ನಂದು ಖರ್ಚು ನಾನು ಒಂದು 1,00,000 ರೂಪಾಯಿ ಬಂಡವಾಳ ಬೆಳಿತೀನಿ ಅಂತಂದ್ರೆ ಭಾಳ ಅಂದರೆ ಒಂದು 10-12-13,000 ರೂಪಾಯಿ ನಾ ಖರ್ಚು ಮಾಡ್ಬೋದು 1,00,000 ಬೆಳೆ ಬೆಳೆಯೋದಕ್ಕೆ. ನನಗೆ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಟೋಟಲ್ ಇವೆಲ್ಲ ಲೆಕ್ಕಾಚಾರ ಹಾಕಿರೋ ಅಡಿಕೆಯಿಂದ ಹೇಳಿದ್ರೆ ಒಂದು 20,00,000 ಮೇಲೆ ಹೋಗಿದ್ದೇವೆ. 20,00,000 ಹೋಗಿವಂದ್ರೆ ಒಂದು 2.5-3 ಲಕ್ಷ ಖರ್ಚು ಮಾಡ್ತೇವೆ ನಾವು, ಒಂದು 3 ಲಕ್ಷ ಖರ್ಚು ಮಾಡ್ತೇವೆ. ಇನ್ನು ಉಳಿದ್ರೆ ನಮ್ಮ ಮನೆ ಶ್ರಮ ಇರ್ತಲ್ಲ, ನಮ್ಮ ಮನೆ ಕುಟುಂಬ ಸೇರ್ತೇವೆ, ಅವರಿಗೆಲ್ಲ ಇದೇನು ಉಳಿದಿರ್ತ ಇದ್ರೊಳಗೆ ನಮ್ಗೆ ಸಂಬಳ ಅಂತ ತಿಳ್ಕೊಂತೇವೆ ಅಷ್ಟೇ. ನಾವು ಏನ್ ಹೇಳ್ತೀರಾ ನಮ್ಮ ರೈತರಿಗೆ, ಅದರಲ್ಲಿ ವಿಶೇಷವಾಗಿ ಯುವ ರೈತರಿಗೆ ಮತ್ತೆ ಕಡಿಮೆ ಜಮೀನು ಇರ್ತಕ್ಕಂತ ರೈತರಿಗೆ ನಿಮ್ಮ ಒಂದು ಸಂದೇಶ? ಇಲ್ಲ, ನಾನು ಈಗ ಹೇಳ್ತಾ ರೈತರಿಗೆ ಎಲ್ಲರಿಗೂ, ನಾನು ನಮ್ಮೂರಲ್ಲಿ ಕೆಲವೊಂದು ಸರಿ ಬಂದು ನಮ್ಮ ತೋಟಕ್ಕೆಲ್ಲ ಬಂದು ಸುಮಾರು ಜನ ಹುಡ್ಕೊಂಡವ್ರೆ, ನೀ ಏನು ಬೆಳೆ ಬೆಳೀತಾ ಇದೀ, ನೀ ಏನು ಗೊಬ್ಬರ ಹಾಕಿದಿ, ನೀ ಯಾವ ರೀತಿ ಮಾಡ್ತಿ ಅಂತ ಸುಮಾರು ಜನ ನಮ್ಮ ಊರ್ನಾರ ಬಂದು ಸುಮಾರು 10-15 ಎಕರೆ ಬಂದವ್ರು ನೋಡ್ಕೊಂಡರು. ಓ ಮಾಲತೇಶ್ ಅಣ್ಣ ಈ ತರ ಈ ಟೈಪ್ ಮಾಡ್ ನಾವು ಅವನಂತೇನೆ ಮಾಡ್ಬೇಕು. ಸುಮಾರಿಗಲೇ ನಮಗೆ ಸ್ವಲ್ಪ ಇಸ್ಕೊಮ್ಮೆ ಅಂದ್ರೆ ಒಂದು 200-300 ಜನ ನಮ್ಮ ಕೃಷಿ ನೋಡ್ಕೊಂಡು ನಮ್ಮಂತೇನೆ ಅವರು ಸ್ವಲ್ಪ ಅಳವಡಿಸಿಕೊಂತ ಇದಾರೆ. ಮತ್ತೆ ಈಗ ನಿಮ್ಮ ಒಂದು ತೋಟಕ್ಕೆ ಬಂದು ನೀವು ಏನು ಈಗ ನಿಮ್ಮ ತೋಟವನ್ನ ಪ್ರಯೋಗಶಾಲೆ ಮಾಡಿದಿರಿ, ಪ್ರಯೋಗಶಾಲೆ ಜೊತೆಗೆ ಇದು ಒಂದು ತರಬೇತಿಯ ಶಾಲೆ ಕೂಡ ಆಗಿದೆ ಸುತ್ತಮುತ್ತ ಒಂದು ಹಳ್ಳಿಯ ರೈತರಿಗೆ, ತಾಲೂಕಿನ ಒಂದು ರೈತರಿಗೆ. ಕಡಿಮೆ ಜಮೀನು ಇದ್ರೂ ಕೂಡ ಅದ್ಭುತ ಒಂದು ಸಾಧನೆ. ಬಾರಿ ಬೆಳೆಗಳನ್ನ, ವಿವಿಧ ಜಾತಿಯ ಬೆಳೆಗಳನ್ನ, ವಿವಿಧ ತಳಿಯ ಬೆಳೆಗಳನ್ನ ಒಂದಿಂಚು ಜಾಗ ಕೂಡ ತಾವು ಅದನ್ನ ವ್ಯರ್ಥ ಮಾಡದೆ ಅದನ್ನ ನೀವು ಮಾಡ್ತಾ ಇದ್ದೀರಿ. ಇನ್ನು ಈ ನಿಮ್ಮ ಹತ್ರ ಬಂದು ತೋಟಕ್ಕೆ ಇನ್ನು ಹೆಚ್ಚಿನ ಒಂದು ಜ್ಞಾನ ಪಡೆಯುವುದಾದರೆ, ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ಒಂದು ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ, 87-22-13-97. ಧನ್ಯವಾದ ಮಾಲತೇಶಪ್ಪ ಅವರೇ. ಇದುವರೆಗೆ ತಾವು ತಮ್ಮ ಒಂದು ಸಮಗ್ರ ಕೃಷಿಯ ಅನುಭವ, ಅದರಲ್ಲಿ ಸಾವಯವ ಕೃಷಿಯ ಒಂದು ಅನುಭವನ ನಮ್ಮ ರೈತ ಬಾಂಧವರಿಗೆ ತಾವು ಮನದಟ್ಟುವ ಹಾಗೆ, ಮನ ಮುಟ್ಟುವ ಹಾಗೆ, ನೀವು ಎಲ್ಲರೂ ಕುಟುಂಬದವರು ಕೂಡು ಕುಟುಂಬದಿಂದ ಇದ್ಕೊಂಡ್ಬಿಟ್ಟು ಕೃಷಿ ಮಾಡ್ರಿ, ಎಲ್ಲ ಕೂಡು ಕುಟುಂಬದಿಂದ ಕೂತ್ಕೊಂಡು ಕೂಡು ಕುಟುಂಬದಲ್ಲಿ ಇದ್ದು ಕೃಷಿ ಮಾಡಿದ್ದೇ ಆದಲ್ಲಿ ಯಶಸ್ಸು ನಾವು ಖಂಡಿತ ಕಾಣ್ತೀವಿ ಅಂತ ಈ ಒಂದು ದೃಢ ಸಂದೇಶವನ್ನ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ಮಾಹಿತಿ ರೂಪದಲ್ಲಿ ಆಕಾಶವಾಣಿ ಭದ್ರಾವತಿಯಿಂದ ತಾವು ಹೇಳಿದ್ದೀರಾ. ಮತ್ತೊಮ್ಮೆ ತಮಗೆ ಆಕಾಶವಾಣಿ ಭದ್ರಾವತಿ ಪರವಾಗಿ ಧನ್ಯವಾದ ಹಾಗೂ ನಮಸ್ಕಾರ. ಧನ್ಯವಾದ, ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481-57-26-00. ಇನ್ನೊಮ್ಮೆ ಕೇಳಿ: 9481-57-26-00. ಇದುವರೆಗೆ ಸಾವಯವ ಕ್ರಮದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ, ಈ ವಿಷಯವಾಗಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಆನವಟ್ಟಿ ಹೋಬಳಿಯ ವೃತ್ತಿಕೊಪ್ಪ ಗ್ರಾಮದ ಪ್ರಗತಿಪರ ರೈತರಾದಂತಹ ಮಾಲತೇಶಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಇದುವರೆಗೂ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಆವರಣದಲ್ಲಿ ಇದೇ ತಿಂಗಳ 26, 27 ಮತ್ತು 28ರಂದು ಹಮ್ಮಿಕೊಳ್ಳಲಾಗಿರುವ ಹಣ್ಣು ಮತ್ತು ಆಹಾರ ಮೇಳ 2025ರ ಕುರಿತು ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ರುದ್ರೇಗೌಡ ಮತ್ತು ಡಾಕ್ಟರ್ ಆರ್ ಗಿರೀಶ್ ಅವರೊಂದಿಗಿನ ಸಂದರ್ಶನ ಮುಡಿಬರುವುದು. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಪರಿಸರ ಗೀತೆ ಕೂಡ ಮುಡಿಬರುವುದು. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಮತ್ತೆ ನಾಳಿನ ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಿಲಯದ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಪ್ರೀತಿಯ ವಂದನೆಗಳು.